ಪ್ರಿಯ ದಿವ್ಯಾಂಗ ಬಂಧುಗಳೇ, ನಿಮ್ಮ ಬಹಳ ದಿನಗಳ ಬೇಡಿಕೆ ಹಂಗ ನಿಮ್ಮ ಪ್ರೀತಿಯ ಫೋನ್ ಇನ್ ನೇರ ಕಾರ್ಯಕ್ರಮ ದಿವ್ಯಾಂಗ ತರಂಗ ಮತ್ತ ರಿಂಗಣಿಸ್ತಾ ಇದ ಪ್ರತಿ ಶುಕ್ರವಾರ ಮಧ್ಯಾಹ್ನ 2:35 ಮರೀದೇ ಕೇಳ್ರಿ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ದಿವ್ಯಾಂಗ ತರಂಗ. ಗಮನಿಸ್ರಿ ಶ್ರೋತೃಗಳೇ, ಇದು ನಮ್ಮ ದಿವ್ಯಾಂಗ ಬಂಧುಗಳಿಗೆ ಮಾತ್ರ ಇರೋ ಕಾರ್ಯಕ್ರಮ ದಿವ್ಯಾಂಗ ತರಂಗ. ಈಗ ಕೇಳಿ ಸಾವಯವ ಕೃಷಿ ಕುರಿತ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಈಗ ಸಾವಯವ ಕೃಷಿ ಕಡೆ ಒಲವು ಹೆಚ್ಚಾಗ್ತಾ ಇದೆ. ಗ್ರಾಹಕರು ಕೂಡ ಸಾವಯವ ಕೃಷಿಯಿಂದ ಬೆಳೆದಂತಹ ಉತ್ಪನ್ನಗಳಿಗೆ ಸಾಕಷ್ಟು ಮನ್ನಣೆ ನೀಡ್ತಾ ಇದ್ದಾರೆ. ನಮ್ಮ ಉತ್ತಮ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಸಾವಯವ ಕೃಷಿ ಪದ್ಧತಿಯಿಂದ ಬೆಳೆದಂತಹ ಉತ್ಪನ್ನಗಳನ್ನೇ ಉಪಯೋಗ ಮಾಡೋದು ಒಳ್ಳೇದು ಅಂತ ಹೇಳಿ ಸಾಕಷ್ಟು ಜನರಿಗೆ ಮನವರಿಕೆ ಆಗಿದೆ. ಆ ನಿಟ್ಟಿನೊಳಗ ಇವತ್ತು ರೈತ ಬಾಂಧವರು ಸಾಕಷ್ಟು ಸಂಸ್ಥೆಗಳು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿ ಉತ್ಪನ್ನಗಳನ್ನು ಬೆಳೀತಾ ಇದ್ದಾರೆ. ಆದ್ರೆ ಈ ಸಾವಯವ ಕೃಷಿ ಪದ್ಧತಿಯಿಂದನೇ ಬೆಳೀತಾ ಇದ್ದಾರಂತ ಪ್ರಮಾಣಿಕತೆ ಆಗ್ಬೇಕಲ್ಲ. ಸಾವಯವ ಪ್ರಮಾಣೀಕರಣ ಮಾಡೋದು ಹೇಗೆ, ಇದರ ಮಹತ್ವ ಏನು, ಪ್ರಸ್ತುತ ಸ್ಥಿತಿಗತಿಗಳೇನು, ಒಟ್ಟಾರೆಯಾಗಿ ಒಂದು ಸಾವಯವ ಕೃಷಿಗೆ ಪರಿವರ್ತನೆ ಆಗಬೇಕಾದ ಇರುವಂತಹ ಒಂದು ನಿಯಮಗಳು, ಇವುಗಳನ್ನೆಲ್ಲ ನಾವು ತಿಳ್ಕೊಬೇಕಾಗ್ತದೆ. ಆ ನಿಟ್ಟಿನೊಳಗ ನಿಮ್ಗೆ ಸಾವಯವ ಪ್ರಮಾಣೀಕರಣದ ಮಹತ್ವ ಮತ್ತು ಅದರ ಸವಾಲುಗಳು ಕುರಿತಂತೆ ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಅರಭಾವಿಯ ಕಿತ್ತೂರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸಚಿನ್ ಕುಮಾರ್ ಟಿ ನಂದಿಮಠ ಅವರಿದ್ದಾರೆ. ಆತ್ಮೀಯ ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಸಚಿನ್ ಕುಮಾರ್ ಟಿ ನಂದಿಮಠ ಅವರನ್ನ ಸ್ವಾಗತ ಮಾಡ್ತಾ ಇದೀವಿ. ನಮಸ್ಕಾರ ಸಚಿನ್ ಕುಮಾರ್ ಅವರೇ, ನಿಮಗೆ ಸ್ವಾಗತ. ಎಲ್ಲ ನಮ್ಮ ರೈತ ಬಾಂಧವರಿಗೂ ಕೂಡ ನಮಸ್ಕಾರ. ಈ ಸಾವಯವ ಪ್ರಮಾಣೀಕರಣದ ಮಹತ್ವ ಮತ್ತು ಪ್ರಸ್ತುತ ಸ್ಥಿತಿಗತಿಗಳನ್ನ ತಿಳ್ಕೊಳ್ಳೋದು ಹಿಂದೆಂದಿಗಿಂತಲೂ ಇಂದು ಬಹಳ ಅವಶ್ಯಕವಾಗಿದೆ. ಯಾಕಂದ್ರೆ ಸಾಕಷ್ಟು ಜನ ಸಾವಯವ ಕೃಷಿಯತ್ತ ವಾಲ್ತಾ ಇದ್ದಾರೆ. ಈ ಪ್ರಮಾಣೀಕರಣ ಆಗ್ಬೇಕು ಅಂತಂದ್ರೆ ಇದರ ಮಹತ್ವ ಮತ್ತು ಈ ಪ್ರಸ್ತುತ ಸ್ಥಿತಿಗತಿಗಳು ಏನಿದೆ, ಇದರ ಬಗ್ಗೆ ವಿಸ್ತೃತ ಮಾಹಿತಿಯನ್ನು ಮಾಡ್ಕೊಳ್ಬಹುದಾ ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ ಅವರೇ? ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ಗಮನಿಸ್ತಿರ್ತೇವೆ ಏನಪ್ಪ ಅಂತಂದ್ರೆ ಸಾವಯವ ಕೃಷಿ ಹಾಗೂ ಸಾವಯವ ಉತ್ಪನ್ನಗಳ ಬಗ್ಗೆ ಹೆಚ್ಚಿನ ಒಂದು ಚರ್ಚೆ ಆಗ್ತಾ ಇದೆ. ಸಾವಯವ ಉತ್ಪನ್ನಗಳ ಬೇಡಿಕೆ ಕೂಡ, ಅದು ಕೃಷಿ ಆಗಿರ್ಬೋದು ಅಥವಾ ತೋಟಗಾರಿಕೆ ಉತ್ಪನ್ನಗಳಾಗಿರ್ಬೋದು, ಅವಳಿಗೆ ಬೇಡಿಕೆ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಇದು ಯಾಕಪ್ಪ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನರು ತಮ್ಮ ಆರೋಗ್ಯದ ದೃಷ್ಟಿ ಹಿತದೃಷ್ಟಿಯಿಂದಾಗಿ ಹಾಗೂ ನಮ್ಮ ಪರಿಸರ ಸಂರಕ್ಷಣೆಯ ಒಂದು ಹಿತದೃಷ್ಟಿಯಿಂದಾಗಿ ತಮ್ಮ ಜೀವನ ಶೈಲಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚು ಹೆಚ್ಚು ಸುಸ್ಥಿರ ಅಭ್ಯಾಸಗಳು ಮತ್ತು ಸುಸ್ಥಿರ ಪದ್ಧತಿಗಳನ್ನ ಅಳವಡಿಸಿಕೊಳ್ತಾ ಇದ್ದಾರೆ. ಈ ಒಂದು ಬದಲಾಗುತ್ತಿರುವಂತಹ ಒಂದು ಜೀವನ ಶೈಲಿ ಆಗಿರ್ಬೋದು ಅಥವಾ ಆಹಾರ ಪದ್ಧತಿಗಳಿಂದಾಗಿ ಏನಾಗ್ತಾ ಇದೆ ಅಂತಂದ್ರೆ ಸಾವಯವ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ನಮ್ಮ ದೇಶೀಯ ಮಾರುಕಟ್ಟೆ ಆಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಾಗಿರ್ಬೋದು, ಅಲ್ಲಿ ಬೇಡಿಕೆ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ. ಸೊ ಈ ಅವಕಾಶಗಳನ್ನ ನಮ್ಮ ರೈತರು ಸದುಪಯೋಗ ಪಡಿಸಿಕೊಳ್ಳುವಂತ ಅವಶ್ಯಕತೆ ತುಂಬಾ ಇದೆ. ಏನಪ್ಪಾ ಅಂತಂದ್ರೆ ಈ ಸಾವಯವ ಕೃಷಿ ನಮ್ಮ ದೇಶಕ್ಕೆ ಏನು ಹೊಸದಾದ ಪದ್ಧತಿ ಏನಲ್ಲ, ನಮ್ಮ ದೇಶದ ರೈತರು ಸಾಂಪ್ರದಾಯಿಕವಾಗಿ ಈ ಸಾವಯವ ಕೃಷಿಯನ್ನೇ ಮಾಡ್ತಾ ಬಂದಿದ್ದಾರೆ. ಆದ್ರೆ ಈ ಕೆಲವು ಹಲವು ದಶಕಗಳಿಂದ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ದೇಶದ ಆಹಾರ ಭದ್ರತೆ ಹಾಗೂ ಇನ್ನಿತರ ಅವಶ್ಯಕತೆಗಳಿಗಾಗಿ ನಾವು ಆಧುನಿಕ ಕೃಷಿಯತ್ತ ನಾವು ಏನು ಒಲವು ಹೆಚ್ಚು ತೋರಿದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ನಮ್ಮ ಸುಸ್ಥಿರ ಅಭಿವೃದ್ಧಿಗಾಗಿ ನಾವು ಸಾವಯವ ಕೃಷಿಯತ್ತ ಮತ್ತೆ ನಾವು ಮುಖ ಮಾಡ್ತಾ ಇದ್ದೇವೆ. ಸೊ ಪ್ರಸ್ತುತ ಸನ್ನಿವೇಶ ನಮ್ಮ ದೇಶ ಹೇಳ್ಬೇಕಂತಂದ್ರೆ ಭಾರತ ಪ್ರಸ್ತುತವಾಗಿ ಸಾವಯವ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ 8ನೇ ಸ್ಥಾನದಲ್ಲಿರುವಂತಹ ಒಂದು ರಾಷ್ಟ್ರ ಮತ್ತು ವಿಶ್ವದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಹೆಚ್ಚಿನ ಸಂಖ್ಯೆಯ ಸಾವಯವ ರೈತರನ್ನ ಪ್ರಮಾಣೀಕೃತ ರೈತರನ್ನ ಹೊಂದಿರುವಂತ ರಾಷ್ಟ್ರ. ನಮ್ಮ ದೇಶದಲ್ಲಿ ಸುಮಾರು 11 ಲಕ್ಷ ಪ್ರಮಾಣೀಕೃತ ರೈತರು ಈಗಾಗಲೇ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಸುಮಾರು 2.8 ಮಿಲಿಯನ್ ಹೆಕ್ಟರ್ಗಳಷ್ಟು ಪ್ರದೇಶದಲ್ಲಿ ಸಾವಯವ ಉತ್ಪನ್ನಗಳನ್ನ ಕೃಷಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳನ್ನ ಉತ್ಪಾದನೆ ಮಾಡಿ ಸಾವಯವ ಉತ್ಪಾದನೆಯಲ್ಲಿ ನಮ್ಮದೇ ಆದ ಕೊಡುಗೆಯನ್ನು ನಾವು ನೀಡ್ತಾ ಇದ್ದೇವೆ. ಆದರೆ ಈ ನಮ್ಮ ದೇಶದ ಒಟ್ಟು ಕ್ಷೇತ್ರ ಇದೆ, ಸಾಗುವಳಿ ಕ್ಷೇತ್ರ ಸುಮಾರು 140 ಮಿಲಿಯನ್ ಹೆಕ್ಟರ್ ಸಾಗುವಳಿ ಕ್ಷೇತ್ರಕ್ಕೆ ನಾವು ಹೋಲಿಕೆ ಮಾಡಿ ನೋಡಿದಾಗ ಈ 2.8 ಮಿಲಿಯನ್ ಹೆಕ್ಟರ್ ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಕೇವಲ 2% ಭೂಮಿ ಮಾತ್ರ ನಮ್ಮ ಸಾವಯವ ಕೃಷಿಯಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ಸೊ ಆದ್ರಿಂದ ಈ ಸಾವಯವ ಉತ್ಪನ್ನಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯನ್ನ ಗಮನಿಸಿದ್ರೆ ಹಾಗೂ ಅವುಗಳಿಗೆ ಇರುವಂತಹ ಹೆಚ್ಚಿನ ಬೆಲೆಯನ್ನ ನಾವು ಗಮನಿಸಿದ್ರೆ ಭಾರತದ ಸಾವಯವ ಕೃಷಿ ಕ್ಷೇತ್ರದ ವಿಸ್ತರಣೆಗೆ ಸಾಕಷ್ಟು ಅವಕಾಶಗಳಿವೆ ಅಂತಾನೆ ಹೇಳ್ಬೋದು. ಇದಲ್ಲದೆ ನಮ್ಮ ದೇಶದಲ್ಲಿರುವಂತಹ ಸಾವಯವ ಉತ್ಪನ್ನಗಳಿಗೆ ಬೆಳೆದಂತಹ ಉತ್ಪನ್ನಗಳಿಗೆ ವಿದೇಶದಲ್ಲಿ ಅದರಲ್ಲೂ ಪ್ರಮುಖವಾಗಿ ಯುರೋಪಿಯನ್ ಒಕ್ಕೂಟ ಇರಬಹುದು, ಅಮೆರಿಕ ಇರಬಹುದು, ಕೆನಡಾ ಹಾಗೂ ಇನ್ನಿತರ ರಾಷ್ಟ್ರಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಹಾಗೂ ಸಾಕಷ್ಟು ವಿದೇಶಿ ವಿನಿಮಯ ಆದಾಯವನ್ನು ಗಳಿಸುವಂತಹ ಅವಕಾಶಗಳು ಕೂಡ ಇದಾವೆ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಕೂಡ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರ್ತವೆ. ಕೃಷಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳಾಗಿರಬಹುದು ಅಥವಾ ಜಾನುವಾರುಗಳು ಹಾಗೂ ಅವುಗಳ ಉತ್ಪನ್ನಗಳನ್ನ ನೈಸರ್ಗಿಕ ಪದ್ಧತಿಯಲ್ಲಿ ಬೆಳೆಯುವಂತಹ ಒಂದು ವಿಧಾನವನ್ನ ನಾವು ಸಾವಯವ ಪದ್ಧತಿ ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳಾಗಿರಬಹುದು ಅಥವಾ ರಾಸಾಯನಿಕ ಕೀಟನಾಶಕಗಳು ಹಾಗೂ ರಾಸಾಯನಿಕ ರೋಗನಾಶಕಗಳನ್ನ ಬಳಸುವಂತಿಲ್ಲ. ಅದೇ ರೀತಿ ಕುಲಾಂತರಿ ತಳಿಗಳು, ಅದು ಬೆಳೆಗಳದಾಗಿರ್ಬೋದು ಅಥವಾ ಜಾನುವಾರುಗಳ ತಳಿಗಳಾಗಿರ್ಬೋದು, ಕುಲಾಂತರಿಗಳನ್ನ ನಾವು ಬಳಕೆ ಮಾಡದೆ ಕೃಷಿಯನ್ನ ಮಾಡುವಂತ ಒಂದು ಪದ್ಧತಿ. ಈ ಸಾವಯವ ಕೃಷಿಯಲ್ಲಿ ಹೆಚ್ಚು ಹೆಚ್ಚು ನಾವು ನೈಸರ್ಗಿಕ ಪದ್ಧತಿಗೆ ಮೇಲೆ ಅವಲಂಬಿತವಾಗಿರ್ಬೇಕಾಗ್ತದೆ. ಅಂದ್ರೆ ಈ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡೋದಕ್ಕೋಸ್ಕರ ಬೆಳೆ ಪರಿವರ್ತನೆ ಮಾಡುವುದು, ಹೆಚ್ಚು ಹೆಚ್ಚು ಹಸಿರೆಲೆ ಗೊಬ್ಬರ ಹಾಗೂ ಕೊಟ್ಟಿಗೆ ಗೊಬ್ಬರಗಳನ್ನ ಉಪಯೋಗ ಮಾಡುವುದು ಮತ್ತು ಕೀಟ ಮತ್ತು ರೋಗ ನಿರ್ವಹಣೆಗೆ ಜೈವಿಕ ಅಥವಾ ಸಾವಯವ ಉತ್ಪನ್ನಗಳನ್ನ ಬಳಕೆ ಮಾಡುವುದು, ಈ ಮೂಲಕ ಪರಿಸರದ ಸಂರಕ್ಷಣೆ ಹಾಗೂ ಸಮತೋಲನವನ್ನ ಕಾಪಾಡಿಕೊಳ್ಳುವುದರ ಜೊತೆಗೇನೆ ಆರೋಗ್ಯಕರ ಉತ್ಪನ್ನಗಳನ್ನ ಉತ್ಪಾದಿಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ಸಾವಯವ ಕೃಷಿ ಅಂತ ನಾವು ಕರಿತೀವಿ. ಬಹಳ ಸಂತೋಷ ಡಾಕ್ಟರ್ ಸಸೀನ್ ಕುಮಾರ್ ನಂದಿಮಠ ಅವರೇ, ವಿಸ್ತೃತವಾಗಿ ಈ ಸಾವಯವ ಪ್ರಮಾಣೀಕರಣದ ಮಹತ್ವ ಮತ್ತು ಪ್ರಸ್ತುತತೆ ಕುರಿತಂತೆ ಒಳ್ಳೆಯ ಪೀಠಿಕೆಯನ್ನು ತಾವು ನೀಡಿದ್ದೀರಾ. ಈಗ ಮುಖ್ಯವಾಗಿ ಸಾವಯವ ಕೃಷಿಯನ್ನ ಮಾಡಬೇಕು ಅಂತ ಹೇಳಿ ಈ ರಾಸಾಯನಿಕ ಕೃಷಿಯಿಂದ ಏನು ಪರಿವರ್ತನೆ ಆಗ್ಲಿಕ್ಕೆ ತಯಾರಿದ್ದಾರಲ್ಲ, ಅವ್ರಿಗೆ ಸಾವಯವ ಪ್ರಮಾಣೀಕರಣ ಅಂದ್ರೇನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗ್ತದೆ. ಸಾವಯವ ಪ್ರಮಾಣೀಕರಣ ಎಂದ್ರೇನು, ಇದನ್ನ ಒಂದು ವೈಜ್ಞಾನಿಕ ಭಾಷೆಯಲ್ಲಿ ನಮ್ಮ ರೈತ ಬಾಂಧವರಿಗೆ ಹೇಳ್ಕೊಡ್ಬೋದಾ? ಭಾರತದಲ್ಲಿ ಸಾವಯವ ಉತ್ಪನ್ನಗಳನ್ನ ಉತ್ಪಾದನೆ ಮಾಡುವಂತಹ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕವು ಕೂಡ ಒಂದು ಮುಂಚೂಣಿಯಲ್ಲಿರುವಂತಹ ರಾಜ್ಯ ಅಂತಾನೆ ಹೇಳ್ಬೋದು. ಇತರ ರಾಜ್ಯಗಳಂತಂದ್ರೆ ಮಧ್ಯಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ, ಛತ್ತೀಸ್ಗಢ, ಸಿಕ್ಕಿಂ, ಸಾಕಷ್ಟು ರಾಜ್ಯಗಳಲ್ಲಿ ಸಾವಯವ ಉತ್ಪಾದನೆ ಜಾಸ್ತಿ ಆಗ್ತದೆ. ಆದ್ರೆ ಪ್ರಸ್ತುತವಾಗಿ ನಾವು ಯಾವುದೇ ಒಂದು ಮಾರುಕಟ್ಟೆಗಳಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳನ್ನ ಸಾವಯವ ಉತ್ಪನ್ನಗಳು ಅಂತ ಹೇಳಿ ಮಾರಾಟ ಮಾಡಬೇಕಾದ್ರೆ ಅದಕ್ಕೆ ನಿಗದಿತವಾದ ಒಂದು ಪ್ರಮಾಣ ಪತ್ರಗಳ ಅವಶ್ಯಕತೆ ಇರ್ತದೆ. ಆದ್ರೆ ವಸ್ತುಸ್ಥಿತಿಯನ್ನ ನಾವು ಅವಲೋಕನೆ ಮಾಡಿದ್ರೆ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಬಹುಪಾಲು ರೈತರು ಅಥವಾ ಕೃಷಿಕರು ನಿಗದಿತ ಸಾವಯವ ಪ್ರಮಾಣ ಪತ್ರಗಳನ್ನ ಹೊಂದದೆ ಅವರು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಆ ತರ ಉತ್ಪನ್ನ ಬೆಳೆದ ಉತ್ಪನ್ನಗಳನ್ನ ನಾವು ಸಾವಯವ ಉತ್ಪನ್ನಗಳೆಂದು ಮಾರಾಟ ಮಾಡಲು ಸಾಧ್ಯವಾಗಿಲ್ಲ. ಸೊ ಆದ್ದರಿಂದ ಈ ಸಾವಯವ ಪ್ರಮಾಣೀಕರಣವನ್ನು ನಾವು ಕಡ್ಡಾಯವಾಗಿ ಪಡಿಬರ್ತದೆ. ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಗಳಿಂದ ಮಾನ್ಯತೆ ಪಡೆದಂತಹ ಸಂಸ್ಥೆಗಳಿಂದ ನಿಗದಿತ ಮಾನದಂಡಗಳ ಪ್ರಕಾರ ಸಾವಯವ ಉತ್ಪನ್ನಗಳನ್ನಾಗಿರಬಹುದು, ಸಾವಯವ ಉತ್ಪನ್ನಗಳ ಉತ್ಪಾದಿಸುವಂತಹ ಒಂದು ಪದ್ಧತಿಗಳನ್ನಾಗಿರಬಹುದು ಅವನ್ನ ಮಾನದಂಡಗಳ ಪ್ರಕಾರ ಪರಿಶೀಲನೆಯನ್ನ ಕೈಗೊಂಡು ಅವುಗಳಿಗೆ ಲಿಖಿತವಾಗಿ ದೃಢೀಕರಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಸಾವಯವ ಪ್ರಮಾಣೀಕರಣ ಅಂತ ಕರೀತೇವೆ. ಈ ನಿಟ್ಟಿನಲ್ಲಿ ನಮ್ಮ ಭಾರತ ಸರ್ಕಾರ ರಾಷ್ಟ್ರೀಯ ಸಾವಯವ ಉತ್ಪಾದನೆ ಯೋಜನೆ ಅಡಿಯಲ್ಲಿ ಅದು NPOP ಅಂತ ಕರಿತೀವಿ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಆರ್ಗಾನಿಕ್ ಪ್ರೊಡಕ್ಷನ್, ಇದೊಂದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಡಿಯಲ್ಲಿ ಹಾಗೂ ಇನ್ನೊಂದಿದೆ ಪಾರ್ಟಿಸಿಪೇಟರಿ ಗ್ಯಾರಂಟಿ ಸ್ಕೀಮ್ ಅಂತ, ಇದು ಒಂದು ಕೂಡ ಕೇಂದ್ರ ಸರ್ಕಾರದ ಕಾರ್ಯಕ್ರಮ. ಈ ಎರಡು ಕಾರ್ಯಕ್ರಮದ ಅಡಿಯಲ್ಲಿ ನಿಗದಿತ ಮಾನದಂಡಗಳನ್ನ ನಿಗದಿಪಡಿಸಿ ಅವುಗಳನ್ನ ಆಯಾ ಸಂಸ್ಥೆಗಳಿಂದ ಪರಿಶೀಲನೆಯನ್ನ ಮಾಡಿ ಅವುಗಳಿಗೆ ರೈತರಿಗೆ ಹಾಗೂ ರೈತರ ಗುಂಪುಗಳಿಗೆ ಏನು ಪ್ರಮಾಣ ಪತ್ರ ಕೊಡ್ತೀವಿ ಅದಕ್ಕೆ ನಾವು ಸಾವಯವ ಪ್ರಮಾಣೀಕರಣ ಅಂತ ಕರಿತೀವಿ. ಡಾಕ್ಟರ್ ಸಚಿನ್ ಕುಮಾರ್ ಟಿ ನಂದಿಮಠ ಅವರೇ, ಸಾವಯವ ಪ್ರಮಾಣೀಕರಣದ ಒಂದು ಮಹತ್ವ ಆಮೇಲೆ ಎಷ್ಟು ಅವಶ್ಯಕತೆ ಇದೆ ಮತ್ತು ಅದು ಹೇಗೆ ನಾವು ತೆಗೆದುಕೊಳ್ಳಬೇಕು ಆ ಸರ್ಟಿಫಿಕೇಟ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದೀರಾ. ಆಧುನಿಕ ಕೃಷಿ ಪದ್ಧತಿಯಿಂದ ನಮ್ಮಲ್ಲಿ ಸಾಕಷ್ಟು ಉತ್ಪನ್ನಗಳ ಒಂದು ಬೇಡಿಕೆ ಇತ್ತು, ಅದನ್ನ ಪೂರೈಸಲಿಕ್ಕೆ ಸಾಧ್ಯ ಇತ್ತು. ಆದ್ರೆ ನಮ್ಮ ದೇಹದೊಳಗೆ ಉತ್ಪನ್ನಗಳಷ್ಟೇ ಅಲ್ಲ ಪ್ರತಿಯೊಬ್ಬರ ದೇಹದೊಳಗೂ ರಾಸಾಯನಿಕ ಮತ್ತು ಯೂರಿಯಾ ಪ್ರಮಾಣ ಹೆಚ್ಚಾಗಿಬಿಟ್ಟಿದೆ. ಹೀಗಾಗಿ ಭಾರತ ಇವತ್ತು ಸಾಕಷ್ಟು ರೋಗಗಳ ಒಂದು ತವರ್ಮನೆ ಆಗಿಬಿಟ್ಟದ. ವಿಶೇಷವಾಗಿ ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಬೇಕಿದ್ರೆ ಈ ಎಲ್ಲ ಅಂಶಗಳನ್ನು ಗಮನಿಸಬೇಕಾಗಿತ್ತು. ಆದ್ರೆ ದುರದೃಷ್ಟವಶಾತ್ ಸುಮಾರು ವರ್ಷಗಳ ಕಾಲ ಅದನ್ನ ಆ ಮಾನದಂಡವನ್ನು ಅನುಸರಿಸಲಿಲ್ಲ. ಈಗ ಭಾರತ ಡಯಾಬಿಟಿಕ್ ಕ್ಯಾಪಿಟಲ್ ಆಗಿಬಿಟ್ಟಿದೆ. ಅಂದ್ರೆ ಹೇಗೆ ಒಂದು ಆರೋಗ್ಯದ ಒಂದು ಕ್ಷೀಣತೆ ಆಗ್ತಾ ಇದೆ, ಸಾವಯವ ಪದ್ಧತಿಗೆ ವಾಪಸ್ ಹೋಗುವುದು ಅವಶ್ಯಕತೆ ತುಂಬಾ ಜರೂರ್ ಇದೆ ಅಂತ ನಿರ್ಧರಿಸುವ ಸಮಯದೊಳಗ ತಾವ್ ಹೇಳಿದ್ರೆ ಕೇವಲ 2% ಮಾತ್ರ ಸಾವಯವ ಪ್ರಮಾಣೀಕರಣ ಆಗಿದೆ ಅಂತೇಳಿ. ಆದ್ರೆ ಇವತ್ತು ಹೊರಗಡೆ ಸಾಕಷ್ಟು ಜನ ನಾವು ಸಾವಯವ ಪದ್ಧತಿಯಿಂದ ಬೆಳೀತಾ ಇದ್ದೀವಿ, ನೀವು ಅವುಗಳನ್ನು ಉಪಯೋಗ ಮಾಡಬಹುದು ಅಂತ ಹೇಳಿ ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಶಸ್ವಿನೇ ಆಗಿದ್ದಾರೆ. ಆದ್ರೆ ಖಂಡಿತವಾಗಿ ಸರ್ಕಾರ ಒಂದು ನಿಯಮಗಳನ್ನ ಮಾಡಿರ್ತದೆ. ಈ ಒಂದು ಆಧುನಿಕ ಕೃಷಿ ಪದ್ಧತಿಯಿಂದ ಸಾವಯವ ಪದ್ಧತಿಗೆ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಕೆಲವೊಂದು ನಿಯಮಗಳದ, ಏನು ಆ ನಿಯಮಗಳು? ಈ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಯಾವ ನಿಯಮಗಳನ್ನ ರೈತ ಬಾಂಧವರು ಅಥವಾ ಯಾವುದೇ ಸಂಸ್ಥೆ ಸಾವಯವ ಕೃಷಿ ಪದ್ಧತಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದೆ ಅನುಸರಿಸಬೇಕಾಗ್ತದೆ? ಇದ್ರ ಬಗ್ಗೆ ವಿಸ್ತೃತ ಮಾಹಿತಿಯನ್ನು ಮಾಡಿಕೊಡ್ಬಹುದಾ? ಸಂಕ್ಷಿಪ್ತವಾಗಿ? ನಮ್ಮ ದೇಶದಲ್ಲಿ ಪ್ರಚಲಿತವಾಗಿ ಎರಡು ಪದ್ಧತಿಗಳನ್ನು ನಾವು ಮುಖ್ಯವಾಗಿ ಅನುಸರಿಸ್ತಾ ಇದ್ದೇವೆ. ಒಂದು ರಾಷ್ಟ್ರೀಯ ಸಾವಯವ ಉತ್ಪಾದನಾ ಯೋಜನೆ ಅಡಿಯಲ್ಲಿ NPOP ಅಂದ್ರೆ ಒಂದು ಏನು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ, ಆ ಅಡಿಯಲ್ಲಿ ನಾವು ಒಂದು ವೇಳೆ ಪ್ರಮಾಣ ಪತ್ರವನ್ನು ಪಡೆದಿದ್ದೇ ಆದ್ರೆ ನಾವು ಅಂತ ಉತ್ಪನ್ನಗಳನ್ನ ನಮ್ಮ ದೇಶದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಕೂಡ ಮಾರಾಟ ಮಾಡಕ್ಕೆ ಅವು ಯೋಗ್ಯ ಅಂತ ದೃಢೀಕರಣ ಮಾಡಿಕೊಡ್ತಾರೆ. ಅದೇ ರೀತಿ ಇನ್ನೊಂದು ನಾನು ಹೇಳಿದೆ, ಪಾರ್ಟಿಸಿಪೇಟರಿ ಗ್ಯಾರಂಟಿ ಸ್ಕೀಮ್ ಅಂತಂದ್ರೆ PGS ಅಂತ ಕರಿತೇವೆ. ಈ ಒಂದು ವ್ಯವಸ್ಥೆಯನ್ನ ನಮ್ಮ ಕೃಷಿ ಮಂತ್ರಾಲಯದ ಅಡಿಯಲ್ಲಿ ಬರ್ತದೆ ಇದು. ಅದೇ ರೀತಿ NPOP ಬರೋದು ನಮ್ಮ ವಾಣಿಜ್ಯ ಮಂತ್ರಾಲಯದ ಅಡಿಯಲ್ಲಿ ಅಪೇಡ ಅದನ್ನ ನಮ್ಮ ಸಂಸ್ಥೆ ಅದನ್ನ ಜಾರಿಗೊಳಿಸ್ತಾ ಇದೆ. ಅದೇ ರೀತಿ ಇದು ಪಾರ್ಟಿಸಿಪೇಟರಿ ಗ್ಯಾರಂಟಿ ಸ್ಕೀಮ್ ಅಂತ ನಾನು ಏನ್ ಹೇಳಿದೆ, ಇದನ್ನ ನಮ್ಮ ಕೃಷಿ ಮಂತ್ರಾಲಯ ಜಾರಿಗೆ ತರ್ತಾ ಇದೆ. ಈ ಪಾರ್ಟಿಸಿಪೇಟರಿ ಗ್ಯಾರಂಟಿ PGS ಅಂತ ಏನ್ ಕರಿತೀವಿ, ಈ ಯೋಜನೆ ಅಡಿಯಲ್ಲಿ ಏನು ಸರ್ಟಿಫಿಕೇಟ್ ತಗೊಳ್ತಾರೆ, ಪ್ರಮಾಣ ಪತ್ರವನ್ನ ತಗೊಳ್ಕೊಂಡ ಉತ್ಪನ್ನಗಳು ಎಕ್ಸ್ಪೋರ್ಟ್ ಮಾಡಕ್ಕೆ ಅವು ಯೋಗ್ಯ ಇಲ್ಲ. ನಮ್ಮ ದೇಶದಲ್ಲಿ ಡೊಮೆಸ್ಟಿಕ್ ಮಾರ್ಕೆಟ್ ಅಂತ ಏನ್ ಕರಿತೀವಿ ಅಲ್ಲಿ ಅವನ್ನ ಮಾರಾಟ ಮಾಡಬಹುದು. ಸೊ ಇವೆರಡು ಒಂದು ಪದ್ಧತಿಗಳು. ಸೊ NPOP ಅಲ್ಲಿ ಏನಿದೆ, ಅಂತಾರಾಷ್ಟ್ರೀಯ ಗುಣಮಟ್ಟವನ್ನ ಪರಿಗಣಿಸಿ ಮಾನದಂಡಗಳನ್ನ ನಾವು ರಾಷ್ಟ್ರೀಯ ಮಾನದಂಡಗಳನ್ನ ಏಕರೂಪದ ಮಾನದಂಡಗಳನ್ನ ನಮ್ಮ ಸರ್ಕಾರ ನಿಗದಿಪಡಿಸಿದೆ. ಅದೇ ರೀತಿ PGS ಕೂಡ ದೇಶಾದ್ಯಂತ ಒಂದು ಮನ್ನಣೆ ಪಡೆದಂತ ಒಂದು ಮಾನದಂಡ. ಇದರಲ್ಲಿ ಎರಡು ತರದ ಪ್ರಮಾಣ ಪತ್ರಗಳು ಬರ್ತವೆ. ಒಂದು ವ್ಯಕ್ತಿಗತವಾದ ಕ್ಷೇತ್ರಗಳು ಅಂದ್ರೆ ಇಂಡಿವಿಜುವಲ್ ಒಬ್ಬ ರೈತರ ಒಂದು ಕ್ಷೇತ್ರವನ್ನ ಪ್ರಮಾಣೀಕರಣ ಮಾಡುವುದು, ಅವರ ಉತ್ಪನ್ನಗಳನ್ನ ಪ್ರಮಾಣೀಕರಣ ಮಾಡುವುದು ಒಂದು ವ್ಯವಸ್ಥೆ. ಆದ್ರೆ ರೈತರ ಗುಂಪುಗಳನ್ನ ಪ್ರಮಾಣೀಕರಣ ಮಾಡುವಂತ ಇನ್ನೊಂದು ವ್ಯವಸ್ಥೆ. ಯಾಕಂತಂದ್ರೆ ತಮಗೆಲ್ಲ ಗೊತ್ತಿದೆ, ನಮ್ಮ ದೇಶದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿರುವ ರೈತರು ಅತಿ ಸಣ್ಣ ಮತ್ತು ಅತಿ ಸಣ್ಣ ರೈತರು. ಸೊ ಇವರ ಹಿಡುವಳಿ ತುಂಬಾ ಕಡಿಮೆ ಇರ್ತದೆ. ಇಂತಹ ಒಂದು ಸನ್ನಿವೇಶದಲ್ಲಿ ಅವರು ವ್ಯಕ್ತಿಗತವಾಗಿ ಪ್ರಮಾಣೀಕರಣ ಮಾಡಿಕೊಳ್ಳುವುದು ಸಾಧ್ಯವಾಗುತ್ತಿಲ್ಲ. ಅದೇ ರೀತಿ ಒಂದು ಮಾರುಕಟ್ಟೆ ವಿಷಯಕ್ಕೆ ಬಂದಾಗ, ಯಾರಾದರೂ ಅದನ್ನ ಉತ್ಪನ್ನಗಳನ್ನ ಖರೀದಿ ಮಾಡಬೇಕು ಅಂತ ಬಂದಾಗ ಸಣ್ಣ ಸಣ್ಣ ರೈತರ ಉತ್ಪನ್ನ ತುಂಬಾ ಕಡಿಮೆ ಇರ್ತದೆ. ಸೊ ಈ ನಿಟ್ಟಿನಲ್ಲಿ ಅವರು ಏನ್ ಮಾಡ್ತಾರೆ, ಒಂದು ರೈತರ ಗುಂಪನ್ನ ರಚಿಸಿ ಆ ರೈತರ ಗುಂಪನ್ನೇ ನಾವು ಸಾವಯವ ಗುಂಪು ಅಂತ ಪ್ರಮಾಣೀಕರಣ ಮಾಡುವುದರಿಂದ ಹೆಚ್ಚಿನ ಉತ್ಪನ್ನಗಳನ್ನ ಲಾಭದಾಯಕವಾಗಿ ಉತ್ಪನ್ನಗಳನ್ನ ರೈತರು ಕೂಡ ಬೆಳೆದು ಅದನ್ನ ಒಬ್ಬ ವ್ಯಾಪಾರಿಗೂ ಕೂಡ ಲಾಭದಾಯಕವಾಗಿ ಖರೀದಿ ಮಾಡಿ ಮುಂದಿನ ಹೆಚ್ಚು ಮಾರಾಟಕ್ಕೆ ಅನುಕೂಲವಾಗುವಂತ ಒಂದು ವ್ಯವಸ್ಥೆ ಇರೋದಕ್ಕೋಸ್ಕರ ಗುಂಪುಗಳನ್ನು ಕೂಡ ನಾವು ಪ್ರಮಾಣೀಕರಣ ಮಾಡೋಕೆ ಈ ಎರಡು ಪದ್ಧತಿಗಳಲ್ಲಿ ಅವಕಾಶ ಇದೆ. ಪ್ರಮುಖವಾಗಿ ತಾವು ಈಗಾಗಲೇ ಕೇಳಿದ್ರೆ ಏನು ಮಾನದಂಡಗಳು, ಒಬ್ಬ ರೈತರು ಅಥವಾ ಒಂದು ಕೃಷಿ ರೈತರ ಗುಂಪು ಈಗಾಗಲೇ ಏನೋ ನಾವು ರಾಸಾಯನಿಕ ಕೃಷಿಯನ್ನು ಮಾಡ್ತಿದ್ದೇವೆ, ನಾವು ಒಮ್ಮಿಂದೊಮ್ಮೆ ಸಾವಯವ ಕೃಷಿಗೆ ಪರಿವರ್ತನೆ ಆಗಕ್ಕೆ ಸಾಧ್ಯವಾಗಿಲ್ಲ. ಅದಕ್ಕೊಂದು ಕೆಲವೊಂದು ಮಾನದಂಡಗಳು ಅವು ಏನಪ್ಪಾ ಅಂತಂದ್ರೆ, ಈಗ ಸಾಮಾನ್ಯವಾಗಿ ಕೃಷಿ ಸಾಮಾನ್ಯ ಕೃಷಿಯಿಂದ ಸಾವಯವ ಕೃಷಿಗೆ ಬದಲಾವಣೆ ಆಗಕ್ಕೆ ವಾರ್ಷಿಕ ಬೆಳೆಗಳಾದ್ರೆ 2 ವರ್ಷ ಅಥವಾ ಬಹುವಾರ್ಷಿಕ ಬೆಳೆಗಳಾದ್ರೆ 3 ವರ್ಷಗಳ ಪರಿವರ್ತನೆ ಅವಧಿ ಏನು ಕಡ್ಡಾಯವಾಗಿದೆ. ಆ 3 ವರ್ಷಗಳವರೆಗೆ ನಮಗೆ ಪ್ರಮಾಣ ಪತ್ರ ಸಿಗೋದಿಲ್ಲ. ಸೊ 2 ವರ್ಷ ವಾರ್ಷಿಕ ಬೆಳೆಗಳಲ್ಲಿ, 3 ವರ್ಷ ಬಹುವಾರ್ಷಿಕ ಬೆಳೆಗಳಲ್ಲಿ ಪರಿವರ್ತನೆ ಅವಧಿ ಕಡ್ಡಾಯವಾಗಿದೆ. ಮತ್ತು ಈ ಒಂದು ಸಮಯದಲ್ಲಿ ರೈತರು ಒಂದೇ ಕ್ಷೇತ್ರದಲ್ಲಿ ಸಾವಯವ ಮತ್ತು ರಾಸಾಯನಿಕ ಕೃಷಿಯನ್ನ ಕೈಗೊಳ್ಳುವಂತಿಲ್ಲ. ಅದೇ ರೀತಿ ಒಂದು ವೇಳೆ ಪಕ್ಕದ ರೈತರು ಸಾಮಾನ್ಯ ಕೃಷಿಯನ್ನ ಅಥವಾ ರಾಸಾಯನಿಕ ಕೃಷಿಯನ್ನು ಮಾಡ್ತಿದ್ರೆ ಅಂತಹ ಕ್ಷೇತ್ರಗಳಿಂದ ಕೆಲವು ನಿರ್ದಿಷ್ಟವಾದ ಪ್ರತ್ಯೇಕದ ಅಂತರವನ್ನ ನಾವು ಕಾಪಾಡಿಕೊಳ್ಬೇಕಾಗ್ತದೆ. ಅದೇ ರೀತಿ ಈ ಸಮಯದಲ್ಲಿ ರೈತರು ಕಡ್ಡಾಯವಾಗಿ ಸಾವಯವ ಪ್ರಮಾಣೀಕೃತ ಬೀಜಗಳನ್ನ ಅಥವಾ ಸಸಿಗಳನ್ನ ಮಾತ್ರ ಬಳಸಬೇಕು, ಹಾಗೂ ಯಾವುದೇ ತರಹದ ಕುಲಾಂತರಿ ಬೆಳೆಗಳನ್ನ ಅಥವಾ ಬೀಜಗಳನ್ನ ಹಾಗೂ ಸಸಿಗಳನ್ನ ಬಳಸುವಂತೆ ಇಲ್ಲ. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿರುವ ಜೀವ ವೈವಿಧ್ಯತೆಯನ್ನ ನಾವು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಕೇವಲ ಸಾವಯವ ಗೊಬ್ಬರಗಳ ಹಾಗೂ ಪೀಡೆ ಹಾಗೂ ಕೀಟನಾಶಕಗಳನ್ನ ಬಳಸಬೇಕಾದಂತ ಅನಿವಾರ್ಯತೆ ಇದೆ. ಹಾಗೂ ಪ್ರಾಥಮಿಕ ಅರಣ್ಯ ಪ್ರದೇಶಗಳು ಏನಾದರೂ ಇದ್ರೆ ಯಾವುದೇ ಕಾರಣಕ್ಕೂ ಅವುಗಳನ್ನ ನಾವು ತೆರವು ಮಾಡಿ ಕೃಷಿಯನ್ನ ಕೈಗೊಳ್ಳುವಂತಿಲ್ಲ. ಹಾಗೂ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗಾಗಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳನ್ನ ಸುಡುವ ಆಗಿಲ್ಲ. ಹಾಗೂ ಹೊಲಗಳಲ್ಲಿ ಚೆನ್ನಾಗಿ ನಾವು ಬದುಗಳನ್ನ ನಿರ್ಮಿಸಿಕೊಂಡು ನಮ್ಮ ಮಣ್ಣಿನ ಫಲವತ್ತತೆ ಹಾಗೂ ನೀರಿನ ಒಂದು ನಿರ್ವಹಣೆಯನ್ನ ನಾವು ಮಾಡಬೇಕಾಗ್ತದೆ. ಇವು ಕಡ್ಡಾಯವಾಗಿ ನಾವು ಪಾಲಿಸಬೇಕಾದಂತಹ ಮಾನದಂಡಗಳು. ಸಚಿನ್ ಕುಮಾರ್ ನಂದಿಮಠ ಅವರೇ, ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀರಾ. ಯಾಕಂದ್ರೆ ಈಗ ಸಾವಯವ ಕೃಷಿ ಪದ್ಧತಿಗೆ ಮರಳೋದು ಅಂದ್ರೆ ಸಾಕಷ್ಟು ಜವಳಾಗಿರುವಂತಹ ಸಾಕಷ್ಟು ಬರ್ಡ್ ಆಗಿರುವಂತಹ ನಮ್ಮ ಸಾವಯವ ಮಣ್ಣನ್ನ ಒಂದು ಆರ್ಗ್ಯಾನಿಕ್ ಮಾಡ್ಬೇಕಾಗ್ತದ, ಜೀವಂತಿಕೆಯನ್ನು ತರಬೇಕಾಗ್ತದ, ಎರೆಹುಳುಗಳನ್ನ ಬಿಡಬೇಕಾಗ್ತದೆ, ಜೈವಿಕ ಗೊಬ್ಬರ ಹಾಕಬೇಕಾಗ್ತದೆ, ಆಮೇಲೆ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆ ಆಗ್ಲಿಕ್ಕೆ ಸಹಾಯ ಮಾಡಬೇಕಾಗ್ತದೆ. ಅಂದ್ರೆ ಬಹುಶಃ ಈ ಒಂದು ಸಾವಯವ ಕೃಷಿ ಪದ್ಧತಿ ಒಂದು ಪ್ರೀತಿಯಿಂದ ಮಾಡುವಂತಹದ್ದು ಸಾಕಷ್ಟು ಸವಾಲುಗಳು ಇದೆ. ಯಾಕಂದ್ರೆ ಹಸುಗಳನ್ನು ಸಾಕಣೆ ಮಾಡಬೇಕಾಗ್ತದೆ ಒಟ್ಟಾರೆಯಾಗಿ, ಅಂದ್ರೆ ಅಲ್ಲಿ ಒಂದು ಮಣ್ಣಿನ ಪರಿವರ್ತನೆ ಮತ್ತು ಜಲದ ಸಂರಕ್ಷಣೆ ಆಗಿ ಒಂದು ಆ ಮಣ್ಣು ಹಾಳಾಗಿರುವ ಮಣ್ಣು ಸರಿಯಾಗಲಿಕ್ಕೆ ಒಂದು ಸಮಯ ಬೇಕಾಗ್ತದ. ತಾವ್ ಹೇಳಿದಂಗ ಕನಿಷ್ಠ 2 ವರ್ಷ ವ್ಯಕ್ತಿಗತ ಮತ್ತು ಒಂದು ತುಂಬಾ ದೊಡ್ಡ ದೊಡ್ಡ ಗುಂಪುಗಳಿದ್ರೆ ಆಧುನಿಕ ಕೃಷಿ ಪದ್ಧತಿಯಿಂದ ಸಾವಯವ ಕೃಷಿ ಪದ್ಧತಿಗೆ ಬರಲಿಕ್ಕೆ 1-2 ವರ್ಷ ಸಮಯ ಕೊಡಬೇಕಾಗ್ತದೆ. ಇವತ್ತು ಕೂಡ ನಾವು ನೋಡ್ತೀವಿ, ಸಾಕಷ್ಟು ಕಬ್ಬು ಬೆಳೆದಂತ ರೈತರು ಕಟಾವು ಮಾಡಿದ ನಂತರ ಕಬ್ಬನ್ನು ಸುಡುತ್ತಾರೆ. ಮಣ್ಣಿನ ಗುಣಮಟ್ಟ ಹಾಳಾದ್ಮೇಲೆ ನಾವು ಏನೇ ಮಾಡಿದ್ರು ಕೂಡ ಅದು ಸಾವಯವ ಪದ್ಧತಿ ಬರಲಿಕ್ಕೆ ಸಾಕಷ್ಟು ಸಮಯ ಬೇಕಾಗ್ತದೆ. ಸಾವಯವ ಪದ್ಧತಿಯಲ್ಲಿ ಖಂಡಿತವಾಗಿ ಮಾನದಂಡ ಅಂದ್ರೆ ವಿಶೇಷವಾಗಿ ಆ ಮಣ್ಣಿನ ಗುಣಮಟ್ಟ ಹೇಗಿದೆ ಅನ್ನೋದನ್ನ ಪರೀಕ್ಷೆ ಮಾಡಬೇಕಾಗ್ತದೆ. ಎಷ್ಟು ಎರೆಹುಳುಗಳು ಆ ಒಂದು ಮಣ್ಣಿನಲ್ಲಿ ಇದೆ ಅಂತ ಹೇಳಿ ಖಂಡಿತವಾಗಿ ಕೂಡ ತಾವು ಹೇಳಿದ ಮಾತುಗಳು ಸೂಕ್ತವಾದಂತದ್ದು. ವ್ಯಕ್ತಿಗತವಾಗಿ ಕೃಷಿ ಕ್ಷೇತ್ರಗಳ ಸಾವಯವ ಪ್ರಮಾಣೀಕರಣಕ್ಕೆ ಮಾನದಂಡ ಹೇಳ್ತಾ ಇದ್ರಿ. ಈಗ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ರೈತರ ಗುಂಪುಗಳು ಅಂದ್ರೆ ಇದರಲ್ಲಿ ಲಾಭ ಇದೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತಾಗಿದೆ. ಈಗ ಗ್ರಾಹಕರು ಆಕರ್ಷಣೆಗೊಳಗಾಗ್ತಾ ಇದ್ದಾರೆ, ತಾವೇ ಈಗ ಮಾರುಕಟ್ಟೆ ಮಾಡಿ ಅದರಲ್ಲಿ ಸಾಕಷ್ಟು ಲಾಭ ಪಡೆದಂತಹ ರೈತರ ಗುಂಪುಗಳು ಈಗ ನಮ್ಮಲ್ಲಿ ಯಥೇಚ್ಛವಾಗಿವೆ. ಹೀಗಾಗಿ ಈ ರೈತರ ಗುಂಪುಗಳು ಮತ್ತು ಆಂತರಿಕವಾಗಿ ಬಾಹ್ಯವಾಗಿ ಏನು ಈ ಒಂದು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಅದರಲ್ಲಿ ನಾವು ಲಾಭ ಗಳಿಸ್ತೀವಿ ಮತ್ತು ಗ್ರಾಹಕರಿಗೆ ಒಂದು ಉತ್ತಮ ಉತ್ಪನ್ನಗಳನ್ನು ನೀಡ್ತೀವಿ ಅಂತ ಹೇಳಿ ಮುಂದೆ ಬರ್ತಾ ಇದಾರಲ್ಲ, ಅವರಿಗೆ ಇರುವಂತಹ ಒಂದು ಕಠಿಣ ನಿಯಮಗಳು ಅವುಗಳು ಏನಿದೆ, ಅವುಗಳನ್ನು ಹೇಗೆ ಅವ್ರು ಪಾಲಿಸಬೇಕು, ಈ ಬಗ್ಗೆ ಮಾಹಿತಿ ಮಾಡಿಕೊಡ್ಬೋದಾ? ನಮ್ಮಲ್ಲಿ 2 ತರದ ಪದ್ಧತಿ. ಒಂದು ವ್ಯಕ್ತಿಗತವಾದ ಕ್ಷೇತ್ರಗಳನ್ನ ಪ್ರಮಾಣೀಕರಣ ಮಾಡೋದು. ಈ ಒಂದು ವ್ಯಕ್ತಿಗತ ಪ್ರಮಾಣೀಕರಣದಲ್ಲೂ ಕೂಡ ನಾವು 2 ಪದ್ಧತಿಗಳು, ನಾನು ಈಗಾಗಲೇ ಹೇಳಿದೆ, ಒಂದು PGS ಅಂತ ಒಂದಿದೆ, ಒಂದು NPOP ಅಂತ ಒಂದಿದೆ. 2 ಪದ್ಧತಿಗಳಲ್ಲಿ ನೀವು ಈ ಒಂದು ನಿಮ್ಮ ಕ್ಷೇತ್ರವನ್ನ ಪ್ರಮಾಣೀಕರಣ ಮಾಡಬೇಕಾದಲ್ಲಿ ನಾನು ಈಗಾಗಲೇ ಹೇಳಿದ ನಿಯಮಗಳನ್ನ ಪಾಲಿಸಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ. ವ್ಯಕ್ತಿಗತವಾಗಿದೆ ಅರ್ಜಿಯನ್ನ ಸಲ್ಲಿಸಬೇಕು. ಅರ್ಜಿ ಜೊತೆ ಕೆಲವೊಂದು ದಾಖಲಾತಿಗಳನ್ನ ಕೊಡಬೇಕಾಗ್ತದೆ. ಏನೋ ಒಂದು ರೈತರ ಒಂದು ಪ್ಯಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡು, ಹಾಗೂ ನಿಮ್ಮ ಕ್ಷೇತ್ರದ ನಕಾಶೆ ಮತ್ತು ಕ್ಷೇತ್ರಕ್ಕೆ ಬರುವಂತಹ ಮಾರ್ಗವನ್ನ ನಾವು ವಿಳಾಸವನ್ನ ಸಂಪೂರ್ಣವಾಗಿ ಮಾನ್ಯತೆ ಪಡೆದಂತಹ ಸಂಸ್ಥೆಗಳಿಗೆ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಈ ಸಂಸ್ಥೆಗಳು ನಮ್ಮ ಕ್ಷೇತ್ರಗಳಿಗೆ ಬಂದು ನಿಯಮಿತವಾಗಿ ನಿರೀಕ್ಷಣೆಯನ್ನ ಮಾಡಿ ನಾವು ಎಲ್ಲಾ ಪದ್ಧತಿಗಳನ್ನ ನಾವು ಏನು ನ್ಯಾಷನಲ್ ಸ್ಟ್ಯಾಂಡರ್ಡ್ ಫಾರ್ ಆರ್ಗಾನಿಕ್ ಸರ್ಟಿಫಿಕೇಶನ್ ಅಂತ ಕರಿತೀವಿ, ಸೊ ಆ ಒಂದು ಪದ್ಧತಿಗಳನ್ನ ಅನುಸರಿಸುತ್ತಿದ್ದವೋ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ಅವರು ಸಮಗ್ರವಾಗಿ ನಮ್ಮ ಕ್ಷೇತ್ರಗಳಿಗೆ ಬಂದು ನಿರೀಕ್ಷಣೆ ಮಾಡ್ತಾರೆ. ಅದರಲ್ಲಿ ಸಾಕಷ್ಟು ದಾಖಲಾತಿಗಳನ್ನ ಕೂಡ ನಾವು ಮೇಂಟೈನ್ ಮಾಡಬೇಕಾಗ್ತದೆ, ಯಾಕೆಂದ್ರೆ ಅದು ಟ್ರೇಸಬಿಲಿಟಿ ಅಂತ ಕರಿತೀವಿ. ಯಾವುದೇ ಒಂದು ಉತ್ಪನ್ನ ನಾವು ಎಕ್ಸ್ಪೋರ್ಟ್ ಆಗಿ ಹೋದ್ಮೇಲೂ ಕೂಡ ಅದರಲ್ಲಿ ಏನಾದರೂ ಒಂದು ನ್ಯೂನತೆಗಳು ಕಂಡು ಬಂದ್ರೆ ನಾವು ಕೆಲವೊಂದು ದಾಖಲಾತಿಗಳನ್ನ ನಾವು ಒದಗಿಸಬೇಕಾಗ್ತದೆ. ಅದಕ್ಕೆ ನಾವೇನು ಟ್ರೇಸಬಿಲಿಟಿ ಅಂತ ಕರಿತೀವಿ. ನೀವು ಎಲ್ಲಿಂದ ಬೀಜ ತಂದ್ರಿ, ಗೊಬ್ಬರನ ಎಲ್ಲಿಂದ ತಂದ್ರಿ, ಯಾವತ್ತು ತಂದ್ರಿ, ಅದು ಸರ್ಟಿಫೈಡ್ ಇತ್ತೋ ಇಲ್ವೋ, ಅದ್ರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ನಾವು ದಾಖಲಾತಿಗಳನ್ನ ನಾವು ರೈತರು ಮೇಂಟೈನ್ ಮಾಡಬೇಕಾಗ್ತದೆ. ಸೊ ಈ ಏನು ಒಂದು ಮಾನ್ಯತೆ ಪಡೆದಂತಹ ಸಂಸ್ಥೆಗಳಿದಾವೆ ರಾಜ್ಯ ಸರ್ಕಾರ ಹಾಗೂ ರಾಷ್ಟ್ರ ಏನು ನಮ್ಮ ದೇಶ ಕೇಂದ್ರ ಸರ್ಕಾರದಿಂದ, ಅವು ಬಂದು ನಮ್ಮ ಕ್ಷೇತ್ರಗಳಿಗೆ ಭೇಟಿ ಮಾಡಿ ಅದು ಅವ್ರಿಗೆ ಸೆಟಿಸ್ಫೈ ಆದ್ರೆ, ಅವ್ರಿಗೆ ತೃಪ್ತಿ ಆದ್ರೆ ನಮಗೆ ನಿಯಮಗಳ ಅನುಸಾರವಾಗಿ ನಮಗೆ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಇದು ಒಂದು ವ್ಯಕ್ತಿಗತವಾದ ಕ್ಷೇತ್ರಗಳಿಗೆ, ಇದು ನಾವು ರೈತರು ಖುದ್ದಾಗಿ ನಾವು ಮಾಡಬೇಕಾಗ್ತದೆ. ಈಗ ರೈತರ ಗುಂಪುಗಳಾಗಿದ್ರೆ ಆ ಒಂದು ಏನು ರೈತರ ಗುಂಪು ಇದೆ ಅದು ಕಾನೂನುಬದ್ಧವಾಗಿ ರಚಿಸಲ್ಪಟ್ಟಿರ್ಬೇಕು. ಅದು ಒಂದು ಸಹಕಾರಿ ಸಂಘ ಆಗಿರ್ಬೋದು ಅಥವಾ ಸಂಸ್ಥೆ ಆಗಿರ್ಬೋದು, ಕಂಪನಿ ಆಗಿರ್ಬೋದು, ಕಾನೂನುಬದ್ಧವಾಗಿ ರಚನೆಯಾದಂತಹ ಒಂದು ಸಂಘವಾಗಿರ್ಬೇಕು. ಮತ್ತು ಅದು ಒಂದೇ ಭೌಗೋಳಿಕ ಪ್ರದೇಶದಲ್ಲಿ ಕನಿಷ್ಠ 25 ಗರಿಷ್ಠ 500 ರೈತರನ್ನ ಒಳಗೊಂಡಿರ್ಬೇಕು ಅಂತ ಅವರು ಹೇಳ್ತಾರೆ. ಅಂದ್ರೆ ಕನಿಷ್ಠ 25 ರೈತರು ಒಂದೇ ಭೌಗೋಳಿಕ ಪ್ರದೇಶದಲ್ಲಿ ಇರುವಂತಹ ರೈತರು ಒಂದು ಕೂಡಿ ಒಂದು ಸಂಘವನ್ನ ರಚಿಸಬೇಕಾಗ್ತದೆ. ಯಾಕಂದ್ರೆ ಅವು ಎಲ್ಲ ರೀತಿಯ ಒಂದು ಸಮಾನ ಅದು ಅಲ್ಲಿ ಮಣ್ಣಾಗಿರ್ಬೋದು, ಅಲ್ಲಿ ಒಂದು ವಾತಾವರಣ ಆಗಿರ್ಬೋದು, ಎಲ್ಲ ಒಂದು ಸಮಾನವಾಗಿರುವಂತ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದೇ ಭೌಗೋಳಿಕ ಪ್ರದೇಶದ ರೈತರನ್ನ ನಾವು ಒಗ್ಗೂಡಿಸಬೇಕಾಗ್ತದೆ. ಇಲ್ಲಿ ಗುಂಪಿನ ಎಲ್ಲಾ ರೈತರು ಒಂದೇ ರೀತಿಯ ಉತ್ಪನ್ನಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಅಲ್ಲಿ ಉತ್ಪಾದನಾ ಕ್ರಮಗಳನ್ನು ಕೂಡ ನಾವು ಏಕರೂಪದ ಕ್ರಮಗಳನ್ನ ಅನುಸರಿಸಬೇಕಾಗ್ತದೆ. ಅಂದ್ರೆ ರೈತರ ಹಿಡುವಳಿ 4 ಹೆಕ್ಟೇರ್ಗಿಂತ ಕಡಿಮೆ ಇರಬೇಕು ಒಂದು ಗುಂಪಿನ ರೈತರದು. ಒಂದು ವೇಳೆ ಯಾವುದೇ ಸದಸ್ಯರ ರೈತರ ಹಿಡುವಳಿ 4 ಹೆಕ್ಟೇರ್ಗಿಂತ ಹೆಚ್ಚಾಗಿದ್ದಲ್ಲಿ ಅಂತ ಸದಸ್ಯರ ಒಟ್ಟು ಕ್ಷೇತ್ರ ಏನಿದೆ ಗುಂಪಿನ ಕ್ಷೇತ್ರಕ್ಕಿಂತ 50% ಕಡಿಮೆ ಇರೋದನ್ನ ನಾವು ದೃಢಪಡಿಸಬೇಕಾಗ್ತದೆ. ಸೊ ರೈತರ ಗುಂಪುಗಳ ಸಾವಯವ ಪ್ರಮಾಣೀಕರಣಕ್ಕೆ ಏನಿದೆ ಗುಂಪಿನ ಒಂದು ಏನು ಪ್ರಮಾಣೀಕರಣ ಇದೆಲ್ಲ, ಇದರಲ್ಲಿ 2 ತರಹದ ನಿರೀಕ್ಷಣೆ ಬರ್ತದೆ. ಒಂದು ಆಂತರಿಕ ನಿರೀಕ್ಷಣೆ, ಆಂತರಿಕ ಅಂದ್ರೆ ಆ ಏನು ನಮ್ಮ ಗುಂಪಿದೆ ಗುಂಪಿನ ಒಳಗಡೆನೆ ನಾವು ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಗುಂಪಿನ ಸದಸ್ಯರು ಏನಿದ್ದಾರೆ ಅವರು ಎಲ್ಲ ಮಾನದಂಡಗಳನ್ನ ಅನುಸರಿಸ್ತಾ ಇದ್ದಾರೋ ಅಥವಾ ಇಲ್ವೋ ಅನ್ನೋದನ್ನ ನಮ್ಮ ಗುಂಪು ಅದನ್ನ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟು ಅದನ್ನ ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಏನಿದೆ ರೈತರ ಗುಂಪು ಒಂದು ಪರಿಶೀಲನೆ ಪ್ರತಿ 50-60 ರೈತರಿಗೆ ಒಬ್ಬ ಆಂತರಿಕ ನಿರೀಕ್ಷಕರನ್ನ ನಾವು ನೇಮಿಸಬೇಕಾಗ್ತದೆ. ಅದೇ ರೀತಿ ನಿರೀಕ್ಷಕರು ಪ್ರತಿ ರೈತರನ್ನು ವರ್ಷಕ್ಕೆ 2 ಬಾರಿ ನಾವು ಅವರನ್ನ ನಿರೀಕ್ಷಣೆ ಮಾಡಬೇಕಾಗ್ತದೆ. ಅಂದ್ರೆ ಏನು ಎಲ್ಲ ನಾವು ಪದ್ಧತಿಗಳನ್ನ ನಮ್ಮ ಮಾನದಂಡಗಳನ್ನ ನಿಯಮಿತವಾಗಿ ನಾವು ಪಾಲನೆ ಮಾಡ್ತಿದ್ವೋ ಇಲ್ಲೋ ಅನ್ನೋದನ್ನ ಅವರು ಆಂತರಿಕವಾಗಿ ದೃಢೀಕರಿಸಬೇಕಾಗ್ತದೆ. ಗುಂಪಿನ ರೈತರು ಹಾಗೂ ಸಿಬ್ಬಂದಿಗಳು ಅವಶ್ಯಕ ತರಬೇತಿ ಪಡ್ಕೊಂಡಿದ್ದಾರೋ ಅಥವಾ ಇಲ್ವೋ, ಗುಂಪಿನ ರಚನೆಯ ಉದ್ದೇಶದ ಬಗ್ಗೆ ಹಾಗೂ ಯೋಜನೆ ಬಗ್ಗೆ ಅವರಿಗೆ ಮಾಹಿತಿ ಅಥವಾ ತಿಳುವಳಿಕೆ ಇದೆಯೋ ಅಥವಾ ಇಲ್ವೋ, ಅಥವಾ ಗುಂಪಿನ ಸಾವಯವ ಪ್ರಮಾಣೀಕರಣ ರಾಷ್ಟ್ರೀಯ ಮಾನದಂಡಗಳ ಅಳವಡಿಕೆ ಬಗ್ಗೆ ಅವರಿಗೆ ಮಾಹಿತಿ ಅಥವಾ ತಿಳುವಳಿಕೆ ಇದೆಯೋ ಇಲ್ವೋ, ಈ ತರ ಕೆಲವೊಂದು ಅಂಶಗಳನ್ನ ನಾವು ನಿರೀಕ್ಷಣೆ ಮಾಡಿ ನಿಯಮಿತವಾಗಿ ವರ್ಷಕ್ಕೆ ಎರಡು ಬಾರಿ ಇದರ ಬಗ್ಗೆ ನಾವು ದೃಢೀಕರಣ ಮಾಡ್ಕೊಳ್ಬೇಕಾಗ್ತದೆ. ಅದೇ ರೀತಿ ಬಾಹ್ಯ ನಿರೀಕ್ಷೆ ಕೂಡ ಕಡ್ಡಾಯವಾಗಿದೆ. ಬಾಹ್ಯ ನಿರೀಕ್ಷಣೆ ಅಂತಂದ್ರೆ ಈ ಒಂದು ಏನು ಸಂಸ್ಥೆಗಳ ಮುಖಾಂತರ ನಿರೀಕ್ಷಣೆ. ಸೊ ಸಾವಯವ ರೈತರ ಗುಂಪಿನ ಆಂತರಿಕ ಗುಣಮಟ್ಟ ವ್ಯವಸ್ಥೆಯನ್ನ ನಿಯಮಾನುಸಾರ ಅಳವಡಿಕೆ ಆಗಿದೆಯೋ ಅಥವಾ ಅದರ ದೃಢೀಕರಣ ಆಗಿದೆಯೋ ಅಥವಾ ಇಲ್ಲ ಅನ್ನೋದನ್ನ ಬೆಳೆ ಅಥವಾ ಉತ್ಪಾದನಾ ಕ್ರಮಗಳ ಯಾವ ತರ ಅವರು ಅಳವಡಿಸಿಕೊಂಡಿದ್ದಾರೆ, ಇದರನ್ನೆಲ್ಲ ನಾವು ಬಾಹ್ಯ ನಿರೀಕ್ಷಕರು ಬಂದು ನಿರೀಕ್ಷಣೆ ಮಾಡ್ತಾರೆ. ಆಮೇಲೆ ರೈತರ ಗುಂಪು ಪ್ರಮಾಣೀಕರಣಕ್ಕೆ ಅರ್ಜಿ ಸಲ್ಲಿಸುವ ಕೂಡ ನಾವು ಕೆಲವೊಂದು ದಾಖಲೆಗಳನ್ನ ಕೊಡ್ಬೇಕಾಗ್ತದೆ. ಅವು ಏನಪ್ಪಾ ಅಂತಂದ್ರೆ ಗುಂಪಿನ ನೋಂದಣಿ ಪ್ರಮಾಣ ಪತ್ರ, ಅದು ಕೋಆಪರೇಟಿವ್ ಸೊಸೈಟಿ ಇದೆಯೋ, ಸಂಘ ಇದೆಯೋ ಅಥವಾ ಕಂಪನಿ ಇದೆಯೋ ಅಂದ್ರ ಒಂದು ನೋಂದಣಿ ಪ್ರಮಾಣ ಪತ್ರವನ್ನು ಕೊಡ್ಬೇಕಾಗ್ತದೆ. ಗುಂಪಿನ ಪ್ಯಾನ್ ಕಾರ್ಡ್ ಅನ್ನ ಕೊಡ್ಬೇಕಾಗ್ತದೆ. ಗುಂಪಿನ ಒಬ್ಬ ಸದಸ್ಯರ ಆಧಾರ್ ಕಾರ್ಡ್ ಅನ್ನ ಹಾಗೂ ಭಾವಚಿತ್ರ ಹಾಗೂ ಪಹಣಿ ಮತ್ತೆ ಇತರೆ ಮಿಂಚಂಚೆ ವಿಳಾಸ ಅವರ ಗುಂಪಿನ ರೈತರ ಪಟ್ಟಿಗಳನ್ನ ಈ ರೀತಿ ಕೆಲವೊಂದು ಮಾಹಿತಿಗಳನ್ನ ನಾವು ಬಾಹ್ಯ ನಿರೀಕ್ಷಕರಿಗೆ ಒದಗಿಸಿದ್ರೆ ಅವರು ಎಲ್ಲ ಮಾನದಂಡಗಳನ್ನ ಸರಿಯಾಗಿ ಅನುಸರಿಸಿದ್ರೆ ಅವು ನಮ್ಮ ಸುದೀರ್ಘವಾಗಿ ನಿರೀಕ್ಷಣೆ ಮಾಡಿ ಅಂತ ಅರ್ಹ ಏನು ಗುಂಪುಗಳಿದೆ ಅವುಗಳಿಗೆ ಒಂದು ಪ್ರಮಾಣೀಕರಣವನ್ನ ಕೊಡ್ತಾರೆ. ವ್ಯಕ್ತಿಗತ ಕೃಷಿ ಕ್ಷೇತ್ರಗಳ ಸಾವಯವ ಪ್ರಮಾಣೀಕರಣಕ್ಕೆ ಇರುವಂತಹ ಮಾನದಂಡಗಳು ಏನು ಅನ್ನೋದ್ರ ಬಗ್ಗೆ ಕೂಡ ನೀವು ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಾ. ಹಾಗೇನೆ ರೈತ ಗುಂಪುಗಳ ಆಂತರಿಕ ಮತ್ತು ಬಾಹ್ಯ ನಿರೀಕ್ಷಣಾ ನಿಯಮಗಳ ಕುರಿತಂತೆ ವಿವರವಾಗಿ ತಾವು ಮಾಹಿತಿ ನೀಡಿದ್ದೀರಾ, ಸಂತೋಷ. ಈಗ ಸಾವಯವ ಉತ್ಪನ್ನಗಳನ್ನು ನಾವು ತಯಾರು ಮಾಡ್ತೀವಿ, ಆ ನಂತರ ಅವುಗಳನ್ನ ದಾಸ್ತಾನು ಮಾಡಬೇಕು, ಸಾಗಾಣಿಕೆ ಮಾಡ್ಬೇಕಲ್ಲ. ಈ ದಾಸ್ತಾನು ಮತ್ತು ಸಾಗಾಣಿಕೆಗಳಿಗೂ ಕೂಡ ಈ ನಿಯಮಗಳು ಇದ್ದೇ ಇರ್ತಾವ. ಈ ಸಾವಯವ ಉತ್ಪನ್ನಗಳ ದಾಸ್ತಾನು ಮತ್ತು ಸಾಗಾಣಿಕೆಗೆ ಇರುವಂತಹ ನಿಯಮಗಳು ಯಾವ್ಯಾವು, ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಬಹುದಾ ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ ಅವರೇ? ನಾನು ಈಗಾಗಲೇ ಹೇಳದಂತೆ ಸಾವಯವ ಪ್ರಮಾಣೀಕರಣಕ್ಕೆ ಬೇರೆ ಬೇರೆ ಉತ್ಪನ್ನಗಳಿಗೆ ಬೇರೆ ಬೇರೆ ಒಂದು ಮಾನದಂಡಗಳಿದೆ. ಈಗ ಅದು ಒಂದು ಕೃಷಿ ಉತ್ಪನ್ನವಾಗಿದ್ರೆ ಅದಕ್ಕೆ ಇರುವಂತಹ ಮಾನದಂಡಗಳೇ ಬೇರೆ, ಅದೊಂದು ಅರಣ್ಯದ ಉತ್ಪನ್ನಗಳನ್ನ ನಾವೇನು ಕಲೆಕ್ಟ್ ಮಾಡಿರ್ತಿರ್ತಾರೆ ರೈತರು, ಅದಕ್ಕೆ ಇರುವ ಮಾನದಂಡಗಳೇ ಬೇರೆ. ಜೇನು ಸಾಕಾಣಿಕೆ, ಜಾನುವಾರುಗಳ ಸಾಕಾಣಿಕೆ ಅಥವಾ ಹೈನುಗಾರಿಕೆ, ಹೀಗೆ ಬೇರೆ ಬೇರೆ ಕೃಷಿ ಏನು ಉದ್ಯಮಗಳಿಗೆ ಬೇರೆ ಬೇರೆ ರೀತಿಯ ಒಂದು ಮಾನದಂಡಗಳನ್ನ ಈಗಾಗಲೇ ನಿಗದಿಪಡಿಸಿದ್ದಾರೆ. ಇದು ಉತ್ಪಾದನೆ ಮಾಡೋಕ್ಕಾಯ್ತು. ಸೊ ಈ ರೀತಿ ಪ್ರಮಾಣೀಕರಣ ಪಡೆದ ರೈತರು ಅಥವಾ ರೈತರ ಗುಂಪುಗಳು ತಾವು ಉತ್ಪಾದಿಸಿದಂತಹ ಯಾವುದೇ ಒಂದು ಉತ್ಪನ್ನಗಳನ್ನ ನಾವು ಪ್ರತ್ಯೇಕವಾಗಿ ನಾವು ದಾಸ್ತಾನು ಮಾಡ್ಬೇಕಾಗ್ತದೆ. ಅದಕ್ಕೆ ಆದ ಕೆಲವೊಂದು ನೀತಿ ನಿಯಮಗಳಿದೆ. ಹಾಗೂ ನೀವು ಅವನ್ನ ಸಾಗಣೆ ಮಾಡಬೇಕಾದ್ರೂ ಕೂಡ ಸಾಗಣೆ ಮಾಡುವಂತಹ ವಾಹನ ಸಾವಯವ ಕೃಷಿಯಲ್ಲಿ ಅನುಮತಿ ಪಡೆದ ಪದಾರ್ಥಗಳಿಂದ ಮಾತ್ರ ನಾವು ಸ್ವಚ್ಛಗೊಳಿಸಬೇಕಾಗ್ತದೆ. ಈಗ ನೀವು ಒಂದು ಕಂಟೈನರ್ ಅನ್ನ ಅಲ್ಲಿ ನೀವು ಸಾವಯವ ಉತ್ಪನ್ನಗಳನ್ನ ಸಾಗಾಟನೆ ಮಾಡ್ತಿದ್ರೆ ಅದನ್ನ ಮೊದಲು ನಾವು ಸ್ವಚ್ಛಗೊಳಿಸಬೇಕಾದ್ರೆ ಕೇವಲ ಸಾವಯವ ಕೃಷಿಯಲ್ಲಿ ಅನುಮತಿ ಪಡೆದಂತಹ ಪದಾರ್ಥಗಳಿಂದ ಮಾತ್ರ ನಾವು ಸ್ವಚ್ಛಗೊಳಿಸಬೇಕು. ಹಾಗೂ ಸಾವಯವ ಉತ್ಪನ್ನಗಳನ್ನ ಪ್ರತ್ಯೇಕವಾಗಿ ನಾವು ಪ್ಯಾಕೇಜ್ ಮಾಡಬೇಕು ಹಾಗೂ ಲೇಬಲಿಂಗ್ ಕೂಡ ಮಾಡಬೇಕಾಗ್ತದೆ. ಸೊ ಪ್ರತಿಯೊಂದು ಉತ್ಪನ್ನಗಳನ್ನ ಲೇಬಲ್ ಮಾಡಬೇಕಾದ್ರೆ ಅವಾಗ ನಾವು ಒಂದು ಲೋಗೋನ ಹಾಕ್ಬೇಕಾಗ್ತದೆ. ಇವಾಗ NPOP ಇಂದ ಮಾನ್ಯತೆ ಪಡೆದಂತಹ ಸಾವಯವ ಉತ್ಪನ್ನಗಳಿಗೆ ಇಂಡಿಯಾ ಆರ್ಗ್ಯಾನಿಕ್ ಅಂತ ಒಂದು ಲೋಗೋ ಬರ್ತದೆ. ಸೊ 100% ಆರ್ಗ್ಯಾನಿಕ್ ಅಂತ ಅದನ್ನ ಆ ಲೋಗೋನ ಹಾಕ್ಬೇಕಾಗ್ತದೆ. ಒಂದು ವೇಳೆ ನೀವು PGS ಅಲ್ಲಿ ನೀವೇನಾದ್ರೂ ಉತ್ಪನ್ನಗಳನ್ನ ಪ್ರಮಾಣೀಕರಣ ಮಾಡಿಸಿದ್ರೆ ಎರಡು ತರದ ಲೋಗೋಗಳು ಬರ್ತವೆ. ಒಂದು PGS ಗ್ರೀನ್ ಅಂತ ಕರಿತೀವಿ. PGS ಗ್ರೀನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಆ ಉತ್ಪನ್ನ ಇನ್ನೂ ಸಂಪೂರ್ಣವಾಗಿ ಸಾವಯವ ಕ್ಷೇತ್ರ ಆಗಿ ಪರಿವರ್ತನೆ ಹೊಂದುತ್ತಿದೆ. ಪರಿವರ್ತನೆ ಹೊಂದ್ತಾ ಇರುವಂತಹ ಕ್ಷೇತ್ರದಲ್ಲಿ ಉತ್ಪಾದನೆ ಆದಂತಹ ಒಂದು ಉತ್ಪನ್ನಗಳಿಗೆ PGS ಗ್ರೀನ್ ಅಂತ ಕರೀತಾರೆ. PGS ಇಂಡಿಯಾ ಆರ್ಗ್ಯಾನಿಕ್ ಅಂತಂದ್ರೆ ಸಂಪೂರ್ಣವಾಗಿ ಸಾವಯವ ಪರಿವರ್ತನೆ ಹೊಂದಿದಂತಹ ಒಂದು ಕ್ಷೇತ್ರದಲ್ಲಿ ಉತ್ಪಾದನೆಯಾದಂತಹ ಒಂದು ಪದಾರ್ಥ ಅಂತ ಹೇಳಿ ಅದಕ್ಕೆ ಲೋಗೋ ಕೊಡ್ತಾರೆ. ಇವು ಕಡ್ಡಾಯವಾಗಿ ನಾವು ಆಗ್ಬೇಕಾಗ್ತದೆ. ಯಾಕಂದ್ರೆ ನೀವು ಸಾವಯವ ಪ್ರಮಾಣ ಪತ್ರ ಪಡೆದುಕೊಂಡ ಮೇಲೆ ಈ ಲೋಗೋ ಅನ್ನ ನಾವು ಅದು ಪ್ಯಾಕೇಜ್ ಮೇಲೆ ಅಳವಡಿಸಲಿಲ್ಲ ಅಂತಂದ್ರೆ ಅದು ಸಾವಯವ ಅಂತ ನಮಗೆ ಗೊತ್ತಾಗೋದಿಲ್ಲ. ಸೊ ಈ ರೀತಿ ಪ್ರತ್ಯೇಕವಾದ ಪ್ಯಾಕೇಜ್ ಲೇಬಲಿಂಗ್ ಮಾಡುವಂತ ಅವಶ್ಯಕತೆ ಇರ್ತದೆ. ಮತ್ತೆ ಈ ಒಂದು ಪ್ಯಾಕೇಜ್ ಮಾಡೋಕ್ಕೆ ಅಥವಾ ಬಳಸುವಂತ ಸಾಮಗ್ರಿಗಳು ಕೂಡ ಸಾವಯವ ಉತ್ಪನ್ನಗಳ ಮೇಲೆ ಯಾವುದೇ ರೀತಿಯ ವ್ಯತಿರಿಕ್ತವಾದ ಪರಿಣಾಮವನ್ನು ಉಂಟು ಮಾಡಬಾರದು. ಈ ರೀತಿ ನಾವು ಕೆಲವೊಂದು ಕ್ರಮಗಳನ್ನ ಅನುಸರಿಸಬೇಕಾಗ್ತದೆ. ಡಾಕ್ಟರ್ ಸಚಿನ್ ಕುಮಾರ್, ಟಿ ನಂದಿಮಠ ಅವರೇ, ಇಲ್ಲಿ ತನಕ ತುಂಬಾ ವಿಸ್ತೃತವಾಗಿ ಮಾಹಿತಿ ಮಾಡ್ತಾ ಇದ್ದೀರಾ. ಸಮಯದ ಅಭಾವ ಇದೆ. ತಾವು ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಅರ್ಭಾವಿಯೊಳಗ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು. ತುಂಬಾ ಈ ಕೃಷಿ ಅರ್ಥಶಾಸ್ತ್ರ ಕುರಿತಂತೆ ಸಾಕಷ್ಟು ವಿಷಯಗಳನ್ನ ನೀವು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ವಿಶೇಷವಾಗಿ ಈ ಸಾವಯವ ಪ್ರಮಾಣೀಕರಣ ಮಾಡಬೇಕಾದಾಗ ನಮ್ಮ ಭೂಮಿಯನ್ನ ಹೇಗೆ ಪರಿವರ್ತನೆ ಮಾಡಬೇಕು, ಈ ನಿಯಮಗಳೇನು, ಅನುಸರಿಸಬೇಕಾದ ಮಾನದಂಡಗಳೇನು, ಇವುಗಳನ್ನು ಕೂಡ ವಿಸ್ತೃತವಾಗಿ ರೈತರಿಗೂ ಹೇಳಿದಿರಿ, ವ್ಯಕ್ತಿಗತವಾಗಿ ರೈತರ ಗುಂಪುಗಳಿಗೂ ಕೂಡ ಹೇಳಿದಿರ. ಸಾವಯವ ಕೃಷಿ ಪರಿವರ್ತನೆ ಆಗಬೇಕು ಅಂತಂದ್ರೆ ನಮ್ಮ ಜಮೀನು ಅದಕ್ಕೆ ತಗಲುವ ವ್ಯವಸ್ಥೆ ಎಷ್ಟಾಗಿರ್ಬೋದು, ಆಮೇಲೆ ಮುಖ್ಯವಾಗಿ ಸರ್ಕಾರದಿಂದ ಈಗ ಮಾನ್ಯತೆ ಪಡೆದಂತ ಸಂಸ್ಥೆಗಳು ಏನಿದೆಯಲ್ಲ, ಸಂಸ್ಥೆಗಳು ಈ ಪ್ರಮಾಣ ಪತ್ರ ನೀಡ್ತಾವಲ್ಲ, ಸಾವಯವ ಪ್ರಮಾಣೀಕರಣ ಆಗಿದೆ ಈ ಭೂಮಿ ಅಂತೇಳಿ, ಆ ಸಂಸ್ಥೆಗಳ ಬಗ್ಗೆ ಕೂಡ ವಿವರ ಕೊಡ್ಬೋದಾ? ನೀವು ವ್ಯಕ್ತಿಗತ ಕ್ಷೇತ್ರದ ಪ್ರಮಾಣೀಕರಣಕ್ಕೆ ಏನು ಅಂದಾಜು ವೆಚ್ಚ ಯಾವ ತಗಲುತ್ತದೆ ಅಂತಂದ್ರೆ, ಅದು ನಿಮ್ಮ ಕ್ಷೇತ್ರದ ಒಂದು ಸೈಜ್ ಮೇಲೆ ಅವಲಂಬನೆ ಆಗಿರ್ತದೆ. ಕನಿಷ್ಠ 5,000 ರೂಪಾಯಿದಿಂದ ಒಂದು 15,000 ವರೆಗೆ ನಿಮ್ಗೆ ಅಂದಾಜು ವೆಚ್ಚ ಆಗ್ಬಹುದು. ಹಾಗೂ ಏನು ಪ್ರಯೋಗಾಲಯದ ಶುಲ್ಕ ಇರ್ತದೆ, ಮಣ್ಣು ನೀರು ಪರೀಕ್ಷೆ ಹಾಗೂ ಸಾವು ಉತ್ಪನ್ನಗಳ ಪ್ರಮಾಣ ಪತ್ರಕ್ಕೆಗೋಸ್ಕರ ಅದರ ವಾಸ್ತವಿಕ ವೆಚ್ಚ ಏನಿರುತ್ತೆ ಅದನ್ನ ನಾವು ಭರಿಸಬೇಕಾಗ್ತದೆ. ಅದೇ ರೀತಿ ಒಂದು ಗುಂಪು ಇದ್ರೆ ಇದು ಕೂಡ ಗುಂಪಿನ ಒಂದು ಒಂದು ಸೈಜ್ ಮೇಲೆ ಅವಲಂಬನೆ ಆಗ್ತದೆ. ಕನಿಷ್ಠ 25,000 ಒಂದು 50,000 ನಮಗೆ ಇದರಲ್ಲಿ ನೋಂದಣಿ ಖರ್ಚಾಗ್ತದೆ. ಹಾಗೂ ಅದ್ರ ಜೊತೆಗೆ ಏನಾದರೂ ಪ್ರಯೋಗಾಲಯದ ಪರೀಕ್ಷಾ ಶುಲ್ಕಗಳಿದ್ರೆ ಅದನ್ನ ನಾವು ವಾಸ್ತವಿಕ ಶುಲ್ಕ ವೆಚ್ಚವನ್ನ ನಾವು ಭರಿಸಬೇಕಾಗ್ತದೆ. ಸಾಮಾನ್ಯವಾಗಿ 5,000-15,000 ವ್ಯಕ್ತಿಗತವಾಗಿ ಹಾಗೂ 25,000-50,000 ರೈತರ ಗುಂಪುಗಳ ಒಂದು ಪ್ರಮಾಣೀಕರಣಕ್ಕೆ ತಗುಲುವಂತಹ ಒಂದು ಅಂದಾಜು ವೆಚ್ಚ. ಹಾಗೂ ಮುಂದುವರೆದು ಈ ನಮ್ಮ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವಂತಹ ಸರ್ಕಾರಗಳಿಂದ ಮಾನ್ಯತೆ ಪಡೆದಂತಹ ಕೆಲವೊಂದು ಸಾವಯವ ಪ್ರಮಾಣೀಕರಣ ಸಂಸ್ಥೆಗಳಿದೆ, ಅದರ ಬಗ್ಗೆ ಮಾಹಿತಿಯನ್ನ ಸಂಕ್ಷಿಪ್ತವಾಗಿ ಕೊಡ್ತೇನೆ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸಾವಯವ ಪ್ರಮಾಣ ಸಂಸ್ಥೆ ಬೆಂಗಳೂರು, ಇದು ಒಂದು ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ಸಂಸ್ಥೆ. ಅದೇ ರೀತಿ ಸಾವಯವ ಪ್ರಮಾಣೀಕರಣ ಸಂಸ್ಥೆ ಬೆಂಗಳೂರು, ಇದು ಕೂಡ ಒಂದು ಸರ್ಕಾರದ ಅಧೀನದಲ್ಲಿರುವಂತಹ ಸಂಸ್ಥೆ. ಹಾಗೂ ಕೆಲವೊಂದು ಖಾಸಗಿ ಸಂಸ್ಥೆಗಳಿಗೂ ಕೂಡ ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಕೆಲವೊಂದು ಇವನ್ನು ಪ್ರಮಾಣೀಕರಣ ಮಾಡಿ ಅವುಗಳಿಗೆ ಒಂದು ಇದನ್ನ ನೀಡಿದೆ. ಅವುಗಳಂತಂದ್ರೆ ಇಂಡಿಯಾ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಅಂತ, ಇದು ಕೂಡ ಬೆಂಗಳೂರಲ್ಲಿ ಇದರದ್ದು ಕಚೇರಿ ಇದೆ. ಆಮೇಲೆ IMO ಕಂಟ್ರೋಲ್ ಪ್ರೈವೇಟ್ ಲಿಮಿಟೆಡ್ ಅಂತ, ಇದು ಕೂಡ ಒಂದು ಖಾಸಗಿ ಸಂಸ್ಥೆ. ಹಾಗೂ ಭೂಮಾತಾ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಬ್ಯೂರೋ, ಇದು ಕೂಡ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಖಾಸಗಿ ಸಂಸ್ಥೆ. ಸೊ ಇವು ಮುಖ್ಯವಾಗಿ ಒಂದು 5 ಸಂಸ್ಥೆಗಳ ಬಗ್ಗೆ ನಾನು ಹೇಳಿದ್ದೇನೆ. ಇದೇ ರೀತಿ ನೀವು ಅಪೇಡಾ ವೆಬ್ಸೈಟ್ಗೆ ನಮ್ಮ ರೈತರು ಭೇಟಿ ಕೊಟ್ಟಿದ್ದೆ ಆದ್ರೆ ಅದರಲ್ಲಿ ಏನು ಪ್ರಮಾಣ ಏನು ಸರ್ಟಿಫೈಡ್ ಏಜೆನ್ಸೀಸ್ ಏನಿದೆ ಅದರ ಒಂದು ಲಿಸ್ಟ್ ಇರ್ತದೆ, ಅದನ್ನು ಕೂಡ ತಾವು ಗಮನಿಸಬಹುದು. ಡಾಕ್ಟರ್ ಸಚಿನ್ ಕುಮಾರ್ ಟಿ ನಂದಿಮಠ ಅವರೇ, ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರ. ನಮ್ಮ ರೈತರು ಗಮನಿಸಬೇಕು, ಈ ಒಂದು ಆಧುನಿಕ ಕೃಷಿ ಪದ್ಧತಿಯಿಂದ ಸಾವಯವ ಕೃಷಿಗೆ ಪರಿವರ್ತನೆ ಆಗ್ಲಿಕ್ಕೆ ಬೇಕಾದಂತ ಖರ್ಚಲ್ಲ, ಇದು ಪ್ರಮಾಣೀಕರಣ ಆಗ್ಬೇಕು, ಆ ಸರ್ಟಿಫಿಕೇಟ್ ಬೇಕು ಅಂದ್ರೆ ಅದಕ್ಕೆ ತಗಲುವ ವೆಚ್ಚವನ್ನ ಡಾಕ್ಟರ್ ಸಚಿನ್ ಕುಮಾರ್ ಅವರು ಹೇಳಿದ್ದಾರೆ. ಹಾಗೇನೆ ಸಂಸ್ಥೆಗಳ ಬಗ್ಗೆ ಸಾಕಷ್ಟು ವಿಸ್ತೃತ ಮಾಹಿತಿ ನೀಡಿದ್ದಾರೆ. ನಮ್ಮ ರೈತ ಬಾಂಧವರು ಗಮನಿಸಬೇಕು. ಈಗ ಬೇಡಿಕೆಯಲ್ಲಿರುವಂತಹ ಒಂದು ಪದ್ಧತಿ ಇದು, ಸಾವಯವ ಒಂದು ಕೃಷಿ ಪದ್ಧತಿ ಏನಿದೆಯಲ್ಲ, ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಮಾಡಬಹುದು. ಆಧುನಿಕ ಕೃಷಿ ಪದ್ಧತಿಯಿಂದ ನಮಗೆ ಸಾಕಷ್ಟು ಖರ್ಚಾಗ್ತದೆ, ಅದರಲ್ಲಿ ನಮಗೆ ಲಾಭ ಕಡಿಮೆ ಆಗಿದೆ, ನಮ್ಮ ಮಣ್ಣಿನ ಗುಣಮಟ್ಟ ಹಾಳಾಗಿದೆ, ಉತ್ತಮ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ನಿಮಗೆ ಮನವರಿಕೆ ಆದಲ್ಲಿ ಖಂಡಿತವಾಗಿ ಕೂಡ ತಾವು ಸಾವಯವ ಕೃಷಿ ಪದ್ಧತಿಯತ್ತ ವಾಲ್ಬಹುದು, ಪರಿವರ್ತನೆ ಮಾಡ್ಕೊಳ್ಬಹುದು, ಅದಕ್ಕೆ ಬೇಕಾದಂತ ಪ್ರಮಾಣೀಕರಣ ಮಾಡ್ಕೊಂಡ್ರೆ ಸಾಕು, ಖಂಡಿತವಾಗಿ ಕೂಡ ನೀವು ಪ್ರಯತ್ನ ಮಾಡಬಹುದು. ಅದರ ಪ್ರಸ್ತುತತೆ ಮತ್ತು ಮಹತ್ವ ಕುರಿತಂತೆ ಡಾಕ್ಟರ್ ಸಚಿನ್ ಕುಮಾರ್ ಟಿ ನಂದಿಮಠ ಅವರು ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡಿದೀರಾ. ದಾಸ್ತಾನು ಮತ್ತು ಸಾಗಾಣಿಕೆ ನಿಯಮಗಳನ್ನು ಕೂಡ ಹೇಳಿದ್ದೀರಾ. ಆಂತರಿಕ ಮತ್ತು ಬಾಹ್ಯ ನಿರೀಕ್ಷಣಾ ನಿಯಮಗಳೇನಿದೆಯಲ್ಲ ರೈತರ ಗುಂಪುಗಳಿಗೆ, ಅವುಗಳ ಬಗ್ಗೆ ಕೂಡ ಮಾಹಿತಿ ನೀಡಿದ್ದೀರಾ. ವೆಚ್ಚ ಕೂಡ ಪ್ರಮಾಣೀಕರಣ ತೆಗೆದುಕೊಳ್ಳಿಕ್ಕೆ ಬಹಳ ಖರ್ಚೇನಿಲ್ಲ, ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಸರ್ಟಿಫಿಕೇಶನ್ ಮಾಡ್ಕೋಬಹುದು, ಪ್ರಮಾಣೀಕರಣ ಮಾಡ್ಕೋಬಹುದು, ತಮ್ಮ ಫಲವನ್ನ ಆಧುನಿಕ ಕೃಷಿಯಿಂದ ಸಾವಯವ ಕೃಷಿಯತ್ತ ಅಂತ ಹೇಳಿ ನಮ್ಮ ರೈತ ಬಾಂಧವರು ಹೇಳ್ತಾ, ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ ಅವರೇ, ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ, ಥ್ಯಾಂಕ್ ಯು. ಧನ್ಯವಾದಗಳು. ಇದುವರೆಗೆ ಸಾವಯವ ಕೃಷಿ ಪ್ರಮಾಣೀಕರಣ ಕುರಿತು ಡಾಕ್ಟರ್ ಸಚಿನ್ ಕುಮಾರ್ ಟಿ ನಂದಿಮಠ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಈಗ ಕೇಳಿ, ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಹಾಸನ ಜಿಲ್ಲೆ ಹಾಸನ ತಾಲೂಕು ಗೌಡಿಗೆರೆಯ ಜಿಆರ್ ಸೋಮಶೇಖರ್ ಅವರು ನುವಾಲ್ಗಿಯನ್ನ ಬಳಕೆ ಮಾಡ್ಕೊಂಡಿದ್ದಾರೆ, ಅವರ ಅನುಭವವನ್ನ ಇವತ್ತು ತಿಳಿಸ್ತಿದ್ದಾರೆ ಶ್ರೋತೃಗಳೇ. ಹೇಳಿ ಸೋಮಣ್ಣವರೇ. ನುವಾಲ್ಗಿ ಒಂದು 6-7 ವರ್ಷದಿಂದಾನೆ ನನ್ನ ಗಮನಕ್ಕೆ ಬಂತು. ಏನು ಒಂದು ಬಾಟ್ಲಲ್ಲೆಲ್ಲ ಎಕರೆಗಟ್ಟಲೆ ಬೆಳೆ ಬೆಳಿಬಹುದು ಅನ್ನೋ ಮಾತು ಹೇಳ್ತಾರಲ್ಲ ಏನು ಅಂತ ನನಗೆ ನಂಬಿಕೆ ಸಾಕಾಗ್ಲಿಲ್ಲ. ಹಾಗೂ ನಾನು ಬೆಳೆ ಮೇಲೆ ಪ್ರಯೋಗ ಮಾಡಲಿಲ್ಲ. ಅದ ಮನೆ ಮುಂದೆ ಒಂದು 20 ವರ್ಷದ ದಾಸವಾಳದ ಗಿಡಕ್ಕಿಂತ ಮರ ಥರನೇ ಇತ್ತು. ಅದಕ್ಕೊಂದು ಸ್ಪ್ರೇ ಕೊಟ್ಟೆ. ಆ 20 ವರ್ಷದಲ್ಲಿ ಕಾಣದಿರೋ ಚೇಂಜಸ್ 2 ವಾರದಲ್ಲಿ ಕಂಡು ಬಂತು. ದೊಡ್ಡ ದೊಡ್ಡದು ಹೆಂಗೋ ತಡ್ಕೊಂಡಿರುತ್ತೆ, ಬೇಗ ಬೆಳಿಬೇಕು ಅಂತ ಏನು ನಮ್ಗಿರಲ್ಲ. ಸಸಿಗಳು ಬೇಗ ಬೆಳಿಬೇಕು ಅನ್ನೋದಿರುತ್ತೆ. ನನ್ನ ಜಮೀನಲ್ಲಿ ಅಲ್ಲೇ ಒಂದಷ್ಟು ಮಣ್ಣನ್ನು ತಿಕ್ಕೊಂಡು ಬರೀ ಮಣ್ಣು ಮಾತ್ರ ಪ್ಯಾಕೆಟಿಗೆ ಹಾಕಿ ಬೀಜ ಹಾಕಿ ಆಮೇಲೆ ನ್ಯೂಯಾಲ್ಗಿ ಸ್ಪ್ರೇ ಕೊಡ್ತಾ ಬಂದೆ. ಯಾವ ಗೊಬ್ಬರನೂ ಕೊಡಲಿಲ್ಲ, ಬರೀ ಮಣ್ಣು. ಬರೀ ಅಷ್ಟರಲ್ಲೇ ನನಗೆ ನರ್ಸರಿ ಕ್ಲಿಕ್ ಆಯಿತು. ನಾನು ಸ್ವಲ್ಪ ಆರ್ಥಿಕವಾಗಿ ಸೋತಿದ್ದೆ. ಆವಾಗ ನರ್ಸರಿ ನ್ಯೂಯಾಲ್ಗಿ ಪ್ರಯೋಗದಿಂದ ಈಜೆ ಕೈ ಸಿಕ್ತು. ನನ್ನ ಖರ್ಚುಗೆ 50,000 ಹಣನೂ ಸಿಕ್ತು. ಆವಾಗಲಿಂದಾನೆ ನಾವು ನ್ಯೂಯಾಲ್ಗಿ ಮೇಲೆ ಒಂದು ವಿಶ್ವಾಸ ಬಂತು ನನಗೆ. ನಾನು ಒಂದು 10 ಗುಂಟೆ ಜಾಗದಲ್ಲಿ ಮೆಣಸಿನ ಗಿಡ ಹಾಕೊಂಡಿದ್ದೆ. ಅಲ್ಲಿ ಕೂಡ ಯಾವುದೇ ಗೊಬ್ಬರ ಬಳಸಲ್ಲ. ಆರ್ಗ್ಯಾನಿಕ್ ಬೇಸಲ್ಲಿ ಒಂದು 20 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ನಾನು ಇಂಥವನ್ನೇ ಹೆಚ್ಚು ಗಮನಕ್ಕೆ ತಗೋತೀನಿ. ಗೊಬ್ಬರದ ಅಂಗಡಿಗೆ ಹೋಗಿ 6-7 ವರ್ಷ ಆಯ್ದೆ ಅಂದ್ರೆ ತಪ್ಪೇನಿಲ್ಲ. ಭದ್ರವಾಗಿ ನಿಂತಿರೋದು 6-7 ವರ್ಷದಿಂದ ಈಚೆಗೆ ಸಂಪೂರ್ಣ ನಿಷೇಧ ಮಾಡಿದ್ದೀನಿ ರಾಸಾಯನಿಕ ಗೊಬ್ಬರಗಳನ್ನ. ಔಷಧಿಗಳನ್ನಂತೂ ನಾನು ಸ್ಪ್ರೇ ಮಾಡೋದೇ ಇಲ್ಲ. ನನ್ನ ಚಿಕ್ಕ ಜಮೀನು 1.25 ಎಕರೆ, ಅದರಲ್ಲಿ 2 ಕ್ವಿಂಟಲ್ ಕಾಳುಮೆಣಸು ಆಗಿದೆ. ಅದಕ್ಕೂ ಯಾವುದೇ ಔಷಧಿ ಕೊಟ್ಟಿಲ್ಲ. ಈ ತರದ ಪ್ರಯೋಗಗಳು ಮಾಡ್ತಾ ಹೋಗ್ಬೇಕು. ಆಮೇಲೆ ನೀರಿನ ನಿರ್ವಹಣೆ ಬಹಳ ಚೆನ್ನಾಗಿ ಗಮನಿಸ್ತಾ ಹೋದ್ರೆ ನೀರು ಹೆಚ್ಚಾದ್ರೂ ನಾವು ಯಾವ ಲಿಕ್ವಿಡ್ ಬಳಸಿದ್ರು ರೋಗ ಬಂದೇ ಬರುತ್ತೆ. ನೀರನ್ನ ಬಹಳ ಜೋಪಾನ ನೋಡ್ಕೊಳ್ಳೋದು ಬಹಳ ಮುಖ್ಯ ನಮ್ಮ ಬೆಳೆಗಳಲ್ಲಿ. ನಿಮ್ಮ ಜಮೀನಲ್ಲಿ ತರಕಾರಿಗಳಿಗೆ ಯಾವುದಕ್ಕೆ ನುವಾಲ್ಗೆನೆ ಸಿಂಪಡಣೆ ಮಾಡಿದ್ರಿ? ನಾನು ಹೆಚ್ಚು ಸಿಂಪಡಣೆ ಮಾಡಿದ್ದಂದ್ರೆ ಮೆಣಸಿನ ಗಿಡಕ್ಕೆ ಮಾಡಿದ್ದೆ. ಆಮೇಲೆ ಬದನೆ ಗಿಡಕ್ಕೆ ಮಾಡಿದ್ದೀನಿ. ಈ ತರ ಮನೆ ಬಳಕೆಗೆ ಹಾಕೊಳ್ಳೋರು. ನಾನು ತರಕಾರಿನ ಬೆಳೆದು ಮಾರಕ್ಕೆ ನನ್ನ ಕೈಲಿ ಆಗಲ್ಲ, ಯಾಕೆಂದ್ರೆ ಡಿಸ್ಟೆನ್ಸ್ ಇದೆ ಸಿಟಿಗೂ. ನಾವು ಮನೆಯಲ್ಲಿ ದನ ಕರ ಸ್ವಂತ ಕೆಲಸಗಳು ನಾವೇ ಮಾಡೋದ್ರಿಂದ ಹಾಸನಕ್ಕೆ ಹೋಗಿ ಬರುವಾಗ ನಮಗೆ ಅಪ್ ಆ್ಯಂಡ್ ಡೌನ್ 50 ಕಿಲೋಮೀಟರ್ನಿಂದ 1/2 ದಿವಸ ಟೈಮು ವ್ಯಯ ಆಗುತ್ತೆ. ಹಾಗಾಗಿ ತರಕಾರಿ ನಾನು ಮಾರಾಟಕ್ಕೆ ಅಂತ ಬೆಳೀತಾ ಇಲ್ಲ, ನಾನು ಸ್ವಂತಕ್ಕೆ ಬೆಳ್ಕತ್ತೀನಿ. ಯಾವತ್ತು ಅದಕ್ಕೆ ಯಾವುದೇ ಥರದ ವಿಷ ರಾಸಾಯನಿಕ ಗೊಬ್ಬರನ ಹಾಕ್ತೇನೆ ಬೆಳ್ಕೋತೀನಿ. ಈ ಥರದ ಪ್ರಯೋಗ ಚೆನ್ನಾಗಿ ಉಪಯೋಗ ಆಗ್ತಾ ಇದೆ. ನಿಮ್ಮ ಸಂಖ್ಯೆನೇ ಹೇಳಿ ಸೋಮಣ್ಣವರೇ. 9380503447. ಇನ್ನೊಂದು ಸಾರಿ, 9380503447. ನುವಾಲ್ಗಿಯನ್ನ ಅಡಿಕೆ ಸಸ್ಯಗಳಿಗೆ ಬಳಕೆ ಮಾಡಿಕೊಂಡು ಮತ್ತು ಇತರೆ ತರಕಾರಿಗಳಿಗೆ ದಾಸವಾಳಕ್ಕೂ ಉಪಯೋಗಿಸಿಕೊಂಡು ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹೆಚ್ಚಿನ ಮಾಹಿತಿಗೆ ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 9449611878 9449611878. ರೈತ ಬಾಂಧವರೇ, ನುವಾಲ್ಗಿ ಸಿಂಪಡಿಸಿದ ನಂತರ ಕೆಲವೇ ದಿನಗಳಲ್ಲಿ ಪೈರಿನಲ್ಲಿ ಆರೋಗ್ಯಕರವಾದ ಬೆಳವಣಿಗೆಯನ್ನು ತಾವು ನೋಡಬಹುದು. ರಾಜ್ಯದಲ್ಲಿ ತರಕಾರಿಗಳು, ಹಿಪ್ಪುನೇರಳೆ ಬೆಳೆ, ಶುಂಠಿ, ಅರಿಶಿನ, ನೇಪಿಯರ್ ಹುಲ್ಲು, ರಾಗಿ, ಮೆಕ್ಕೆಜೋಳ, ಬಾಳೆ ಮತ್ತಿತರ ಬೆಳೆಗಳಿಗೆ ರೈತ ಬಾಂಧವರು ಇದನ್ನು ಸಿಂಪಡಣೆ ಮಾಡಿಕೊಂಡು ಪ್ರಯೋಜನವನ್ನು ಕಂಡಿದ್ದಾರೆ. ಸಪೋಟ, ಮಾವು, ದಾಳಿಂಬೆ ಇತ್ಯಾದಿ ಬೆಳೆಗಳಲ್ಲೂ ನುವಾಲ್ಗಿಯನ್ನು ಉಪಯೋಗಿಸ್ಕೊಳ್ಳೋರಿದ್ದಾರೆ. ಕಾಫಿ, ಏಲಕ್ಕಿ, ಕಾಳುಮೆಣಸಿನಲ್ಲೂ ನುವಾಲ್ಗಿಯನ್ನು ಬಳಕೆ ಮಾಡ್ತಾಯಿದ್ದಾರೆ ನಮ್ಮ ರೈತರು. ಒಂದೇ ತಿಂಗಳಲ್ಲಿ ಕಟಾವಿಗೆ ಬರುವ ಸೊಪ್ಪುಗಳಿಗಂತೂ ನುವಾಲ್ಗಿ ಪ್ರಯೋಜನಕಾರಿ ಅಂತ ಅಂದ್ಕೊಂಡು ಉಪಯೋಗಿಸ್ಕೊಂಡಿರೋರು ಮಾತಾಡೋದಿದೆ. ವಿಷಗಳ ಸಿಂಪಡಣೆಗೆ ಕಡಿವಾಣ ಹಾಕುವ, ರಾಸಾಯನಿಕ ಗೊಬ್ಬರಗಳನ್ನು ಮಿತಗೊಳಿಸುವ, ಹಾಗೆ ಖರ್ಚನ್ನು ಕಮ್ಮಿಗೊಳಿಸುವ ನುವಾಲ್ಗಿ ರೈತೋಪಯೋಗಿ ಪದಾರ್ಥ ಅಂತ ಅಂದ್ಕೊಂಡು ಅನುಭವಗಳಿಂದಲೂ ಸಾಬೀತಾಗಿದೆ. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇದುವರೆಗೆ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಉಪರಾಟಿಯ ರಂಗಪ್ಪ ನಿಂಗಪ್ಪ ಕಿಚಡಿ ಮತ್ತು ಸಂಗಡಿಗರಿಂದ ಡೊಳಿನ ಪದ. ಕಷ್ಟ ಕಾಡಿದಿ ಶನಿಯಾ.